ಕೇಳಿ, ಕಸ್ಟಮರ್ ಕೇರ್ ಇಂದ ಕಾಲ್ ಬಂದಿದೆ. 50,000 ರಿವಾರ್ಡ್ ಪಾಯಿಂಟ್ಸ್ ಅವಧಿ ಮುಗಿಯಲಿದೆ. ಈ ಲಿಂಕ್ ಮೂಲಕ APK ಡೌನ್ಲೋಡ್ ಮಾಡಲು ಹೇಳಿದರು. ಇದು ಸರಿಯಲ್ಲ, ಇದು ಮೋಸವಾಗಿರಬಹುದು. APK ಫೈಲ್ ನೀನು ಡೌನ್ಲೋಡ್ ಮಾಡಿದರೆ ನಿನ್ನ ಡೇಟಾ ತಕ್ಷಣ ಕದೋಯ್ತು ಅಂದ್ರೆ ಡಿಜಿಟಲ್ ರಸ್ತೆ ಅಂತ ಭಯ ತೋರಿಸ್ತಾರೆ. ಫೇಕ್ ಇನ್ವೆಸ್ಟ್ಮೆಂಟ್ಗೆ ಸೇರೆ ಹಿಡಿಸ್ತಾರೆ. ರಿಮೋನ್ ಪಾಯಿಂಟ್ ನಲಾಲಕ್ಕೆ ತೋರಿಸ್ತಾರೆ. ನಿನ್ನ ದೂದಿದಾದ ಹಣಕಾಸಿನ ಕೊಲಿಸ್ತಾರೆ. ಅಪರಿಚಿತ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಸೈಬರ್ ಕ್ರೈಂ ಸಹಾಯವಾಣಿ 1930 ಅನ್ನು ನೆನಪಿನಲ್ಲಿಡಿ. SBI ಎಚ್ಚರಿಕೆಯಿಂದಿರಿ, ಸುರಕ್ಷಿತವಾಗಿರಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ICAR ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ ಇಲ್ಲಿ ಕಳೆದ ದಿನಾಂಕ 5/12/2025 ಹಮ್ಮಿಕೊಂಡ ವಿಶ್ವ ಮಣ್ಣು ದಿನಾಚರಣೆಯ ಬಾನಲಿ ವರದಿಯನ್ನ ಕೇಳೋಣ. ಹೊರಾಂಗಣ ಧ್ವನಿ ಮುದ್ರಣ ಮತ್ತು ಕಾರ್ಯಕ್ರಮ ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ SM ಸುಧಾಕರ್. ರೈತ ಬಾಂಧವರೇ, ದಿನಾಂಕ 5/12/2025 ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ, ಕೃಷಿ ಇಲಾಖೆ ಶಿವಮೊಗ್ಗ ಇವರ ಸಹಯೋಗದಲ್ಲಿ ವಿಶ್ವ ಮಣ್ಣು ದಿನಾಚರಣೆಯನ್ನು ಆಚರಿಸಲಾಯಿತು. ಆರೋಗ್ಯಕರ ನಗರಗಳಿಗೆ ಆರೋಗ್ಯಕರ ಮಣ್ಣು ಎಂಬ ಧ್ಯೇಯವಾಕ್ಯದೊಂದಿಗೆ ಈ ಬಾರಿಯ ವಿಶ್ವ ಮಣ್ಣು ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈಗ ಈ ಕುರಿತು ಬಾನುಲಿ ವರದಿಯನ್ನ ಕೇಳೋಣ. ಸ್ನೇಹಿತರೆ, ಮಣ್ಣು ಕೇವಲ ನಿರ್ಜೀವ ವಸ್ತುವಲ್ಲ, ಅದು ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳು, ಜೀವ ವೈವಿಧ್ಯ ಮತ್ತು ಅಗಣಿತ ಪೋಷಕಾಂಶಗಳನ್ನು ಒಳಗೊಂಡಿರುವ ಜೀವಂತ ಪರಿಸರ ವ್ಯವಸ್ಥೆ, ಬದುಕಿನ ಜೀವನಾಡಿ ಮತ್ತು ಆಹಾರ ಭದ್ರತೆ ಮೂಲ. ಹಾಗಾಗಿ ಮಣ್ಣಿಗೆ ಗೌರವ ಸೂಚಿಸುವ ಈ ನಿಟ್ಟಿನಲ್ಲಿ ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಮತ್ತು ಕೃಷಿ ಇಲಾಖೆ ಶಿವಮೊಗ್ಗ ಇವರುಗಳ ಸಹಯೋಗದೊಂದಿಗೆ ಈ ದಿನ ನಾವು ವಿಶ್ವ ಮಣ್ಣು ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮಗೆಲ್ಲರಿಗೂ ವೈಯಕ್ತಿಕವಾಗಿ ಹಾಗೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ ಹಾಗೂ ಕೃಷಿ ಇಲಾಖೆ ಶಿವಮೊಗ್ಗದ ಪರವಾಗಿ ಸ್ವಾಗತ, ಸುಸ್ವಾಗತ. ಮತ್ತೊಮ್ಮೆ ಎಲ್ಲರನ್ನು ನಲ್ಮೆಯಿಂದ ಬರಮಾಡಿಕೊಳ್ಳುತ್ತಿದ್ದೇನೆ ಹಾಗೂ ಎಲ್ಲರಿಗೂ ವಿಶ್ವ ಮಣ್ಣು ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ಈ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನಡೆಯಲಿ ಎಂದು ಪ್ರಾರ್ಥಿಸಲು ಬರುತ್ತಿದ್ದಾರೆ ಶ್ರೀಮತಿ ಗೀತಾ. ಲೋಕದ ನಾಯಕ ನೀನೇ, ವಿಘ್ನವಾರಿ ಬದುರಿ ನೀ ಗಣಪ. ಲೋಕದ ನಾಯಕ ನೀನೇ, ವಿಘ್ನವಾರಿ ಬದುರಿ ನೀ ಗಣಪ. ವಿಘ್ನಕ್ಕೆ ನೀನೇ ಕಾರಣನು, ವಿಘ್ನ ವಿನಾಶಕ ನಮನಂ. ಸುಶ್ರಾವವಾಗಿ ಪ್ರಾರ್ಥನೆಯನ್ನು ಮಾಡಿದ ಗೀತಾರ್ ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಲು ಇಚ್ಛಿಸುತ್ತಿದ್ದೇನೆ. ಪ್ರತಿ ವರ್ಷವೂ ಡಿಸೆಂಬರ್ 5 ಆಚರಿಸಲಾಗುವ ಈ ವಿಶ್ವ ಮಣ್ಣು ದಿನ ಮಣ್ಣಿನ ಮಹತ್ವವನ್ನು ತಿಳಿಸುವುದರ ಜೊತೆಗೆ ಮಣ್ಣಿನ ಸಂರಕ್ಷಣೆಯನ್ನು ಉತ್ತೇಜಿಸುವ ಹಾಗೂ ಸುಸ್ಥಿರ ಕೃಷಿಯನ್ನು ಬೆಂಬಲಿಸುವ ಹಾಗೆಯೇ ಆಹಾರ ವ್ಯವಸ್ಥೆಗಳು, ಹವಾಮಾನ ವೈಪರೀತ್ಯ, ಜೀವ ವೈವಿಧ್ಯದ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವ ಮಹತ್ವದ ದಿನವಾಗಿದೆ. ವಿಶ್ವ ಮಣ್ಣು ದಿನವನ್ನು FAO ಮತ್ತು ಸಂಯುಕ್ತ ರಾಷ್ಟ್ರಗಳು 2014 ಅಧಿಕೃತವಾಗಿ ಘೋಷಿಸಿದೆ. ಹಾಗೆಯೇ ಮಣ್ಣಿನ ಸಂರಕ್ಷಣೆಯಲ್ಲಿ ಮಹತ್ವದ ಕೊಡುಗೆ ನೀಡಿದ ಥೈಲ್ಯಾಂಡ್ನ ರಾಜ ಭೂಮಿಬಾಲ್ ಅಡುನಡೆಜಾ ಅವರ ಸ್ಮರಣಾರ್ಥ ಅವರಿಗೆ ಗೌರವ ಸೂಚಿಸುವ ನಿಟ್ಟಿನಲ್ಲಿ ಈ ದಿನವನ್ನು ಆಚರಿಸಲಾಗುತ್ತಿದೆ. ಹಾಗೆ ದಾಸಶ್ರೇಷ್ಠರಾದ ಶ್ರೀ ಪುರಂದರದಾಸರು ತಮ್ಮ ಕೀರ್ತನೆಗಳಲ್ಲಿ ಮಣ್ಣಿಂದಲೇ ಕಾಯ, ಮಣ್ಣಿಂದ ಎಂದು ಬದುಕಿನ ಸತ್ಯವನ್ನು ತಿಳಿಸಿರುತ್ತಾರೆ. ಈ ವರ್ಷ ನಾವು ಆರೋಗ್ಯಕರ ನಗರಗಳಿಗಾಗಿ ಆರೋಗ್ಯಕರ ಮಣ್ಣು ಅಂದರೆ ಹೆಲ್ತಿ ಸಾಯಿಲ್ಸ್ ಫಾರ್ ಹೆಲ್ತಿ ಸಿಟೀಸ್ ಎಂಬ ಘೋಷವಾಕ್ಯದೊಂದಿಗೆ ವಿಶ್ವ ಮಣ್ಣು ದಿನವನ್ನು ಆಚರಿಸುತ್ತಿದ್ದೇವೆ ಎಂದು ಹೇಳುತ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸುತ್ತಿದ್ದೇನೆ. ಡಾಕ್ಟರ್ ಶಿಲ್ಪಾ ಶ್ರೀ YP ಮಣ್ಣು ವಿಜ್ಞಾನಿ, ICAR ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ ಇವರು ತಮ್ಮ ಪ್ರಾಸ್ತಾವಿಕ ನುಡಿಯೊಂದಿಗೆ ಕಾರ್ಯಕ್ರಮ ನಿರೂಪಿಸಿದರು. ಈ ಕಾರ್ಯಕ್ರಮದ ಅಂಗವಾಗಿ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಗಣ್ಯರಿಗೆ ಡಾಕ್ಟರ್ ಸಿ ಸುನೀಲ್, ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರು ICAR ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗ ಇವರು ಸ್ವಾಗತಿಸಿದರು. ಇದೀಗ ಕಾರ್ಯಕ್ರಮದ ಬಹುಮುಖ್ಯ ಘಟ್ಟವಾದ ಉದ್ಘಾಟನಾ ಸಮಾರಂಭ. ಸ್ನೇಹಿತರೆ, ನಾವೆಲ್ಲರೂ ಹಸಿರೇ ಉಸಿರು ಎಂದು ದೃಢವಾಗಿ ನಂಬಿದ್ದೇವೆ. ಇಂತಹ ಹಸಿರಿನ ಪ್ರತೀಕವಾದ ಗಿಡಕ್ಕೆ ನೀರುಣಿಸಿ ಸಾವಯವ ಗೊಬ್ಬರವನ್ನು ಉಣಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಡಾಕ್ಟರ್ ಲೋಕೇಶ್ ಕೆಆ, ಉಪ ಕೃಷಿ ನಿರ್ದೇಶಕರು ಶಿವಮೊಗ್ಗ ಇವರನ್ನು ವಿನಂತಿಸಿಕೊಳ್ಳುತ್ತಿದ್ದೇನೆ. ಹಾಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಈ ಕಾರ್ಯಕ್ಕೆ ಕೈಜೋಡಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಹಾಗೆ ಉದ್ಘಾಟನೆಯನ್ನು ಮಾಡಿದ ಲೋಕೇಶ್ ಸರ್ ಅವರು ಉದ್ಘಾಟನಾ ಭಾಷಣ ನೆರವೇರಿಸಿಕೊಡ್ಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಮೊದಲಿಗೆ ಎಲ್ಲರಿಗೂ ವಿಶ್ವ ಮಣ್ಣು ದಿನದ ಶುಭಾಶಯಗಳು. ಈ ಒಂದು ದಿನದ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಬೀಮರಾದಂತ ಡಾಕ್ಟರ್ ತಿಪ್ಪೇಸ್ವಾಮಿ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಬಿಸಿ ಹನುಮಂತ ಸ್ವಾಮಿ ಅವರೇ, ಡಾಕ್ಟರ್ ಜಿ ಎಲ್ ತಿಪ್ಪೇಶ್ವರ್ಪರು, ಪ್ರಾಧ್ಯಾಪಕರು, ಮನೋವಿಜ್ಞಾನ ಶಿವಮೊಗ್ಗ ಹಾಗೂ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದಂತ ಶ್ರೀತ ರಾಘವೇಂದ್ರ ಅವರೇ, ಕೆವಿಕೆ ಮುಖ್ಯಸ್ಥರು ಸ್ನೇಹಿತರು ಆದಂತ ಶ್ರೀತ ಸುನೀಂದ್ರ ಅವರೇ, ಆಕಾಶವಾಣಿ ಮುಖ್ಯಸ್ಥರಾದಂತಹ ಸುಧಾಕರ್ ಅವರೇ, ಈ ಒಂದು ಕೆವಿಕೆ ಎಲ್ಲಾ ವಿಜ್ಞಾನಿಗಳೇ, ಕಾಲೇಜಿನ ಹಿರಿಯ ವಿಜ್ಞಾನಿಗಳೇ, ರೈತ ಬಾಂಧವರೇ, ರೈತ ಮಹಿಳೆಯರೇ, ಹಾಗೂ ಎಲ್ಲ ವಿದ್ಯಾರ್ಥಿ ಇರ್ತಾರೆ. ಈ ದಿನ ನಾವು ವಿಶ್ವ ಮಣ್ಣು ದಿನವನ್ನ December 5 ಆಚರಿಸ್ತಾ ಇದೀವಿ. ತಮ್ಮೆಲ್ಲರಿಗೂ ಗೊತ್ತಿರಬಹುದು December 5, 2013 ವಿಶ್ವಸಂಸ್ಥೆ ಈ ಒಂದು ವಿಶ್ವ ಮಣ್ಣು ದಿನವನ್ನ ಆಚರಣೆ ಮಾಡಲಿಕ್ಕೆ ಸಂಬಂಧಿಯನ್ನ ಸೂಚಿಸುತ್ತೆ. ನಾವು December 5, 2014 ಸತತವಾಗಿ ಈ ದಿನವನ್ನ ವಿಶ್ವ ಮಣ್ಣು ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ವಿ. ಇದರಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರಬಹುದು ವಿಶ್ವ ಮಣ್ಣು ದಿನ ಯಾಕೆ ನಾವು ಆಚರಣೆ ಮಾಡ್ತಾ ಇದೀವಿ. ಇದರಲ್ಲಿ ಮುಖ್ಯವಾಗಿ ನಾವು ಜಾಗೃತಿಯನ್ನ ರೈತರಲ್ಲಿ ನಮ್ಮಗಳಲ್ಲಿ ಸಹ ಮಣ್ಣಿನ ಬಗ್ಗೆ ಅರಿವನ್ನ ಮೂಡಿಸತಕ್ಕಂತ ಒಂದು ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ನಾವು ಉದ್ದಿನಟ್ಟನ್ನು ಸಹ ನೋಡುದು, ಮೊದಲಿಗೆ ನಾವು ಮಣ್ಣಿಗೆ ಅಂದ್ರೆ ಗಿಡವನ್ನ ಬೆಳಿಬೇಕಾದ್ರೆ ನಾವು ಸಾವಯವನ್ನ ಹಾಕೋದ್ರ ಮೂಲಕ ನಮ್ಮ ಮಣ್ಣನ್ನ ಸಂರಕ್ಷಣೆ ಮಾಡಬೇಕು ಅನ್ನೋದನ್ನ ಒಂದು ಸಂಕೇತವಾಗಿ ಸೂಚಿಸ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ನಿಟ್ಟಿನಲ್ಲಿ ಯೂನಿವರ್ಸಿಟಿಗಳು ಸಹ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆಯ ಮೂಲಕ ಮಣ್ಣು ಮತ್ತು ನೀರು ಸಂರಕ್ಷಣಾ ಕಾರ್ಯಕ್ರಮಗಳನ್ನ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹೇಳೋದಂದ್ರೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕಾರ್ಯಕ್ರಮಗಳನ್ನ ಚಟುವಟಿಕೆಗಳನ್ನ ಕೈಗೊಳ್ಳುವ ಮೂಲಕ ಮಣ್ಣಿನ ಫಲವತ್ತತೆಯನ್ನ ಮಣ್ಣಿನ ಸವಕಳಿಯನ್ನ ತಡೆಗಟ್ಟಲಿಕ್ಕೆ ಅನೇಕ ಕಾರ್ಯಕ್ರಮಗಳು ಏರ್ಪಡ್ತದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವೆಲ್ಲ ಮಾಲಿನ್ಯಗಳನ್ನ ನೋಡಿದೀವಿ, ಜಲ ಮಾಲಿನ್ಯ ಇರ್ಬೋದು, ವಾಯು ಮಾಲಿನ್ಯ ಇರ್ಬೋದು, ಬೇರೆ ಬೇರೆ. ಇವತ್ತು ನಾವು ಮಣ್ಣಿನ ಮಾಲಿನ್ಯವನ್ನು ಸಹ ನೋಡುವಂತ ಪರಿಸ್ಥಿತಿ ಬಂದಿದೆ. ಯಾಕೆ ಈ ಮಣ್ಣಿನ ಮಾಲಿನ್ಯ ನೋಡ್ತಾ ಇದ್ದೀವಿ, ಯಾಕೆಂತಂದ್ರೆ ಭೂಮಿಯ ಮೇಲೆ ನಾವು ಅಂತ ಪರಿಸ್ಥಿತಿಯನ್ನ ಒತ್ತಡವನ್ನ ನಾವು ಕೊಡ್ತಾ ಇದ್ದೀವಿ. ಯಾವುದೇ ತರದ ನಾವು ಕಾರ್ಯಕ್ರಮಗಳನ್ನ ಮಾಡಬೇಕಾದ್ರಾಗ್ಲಿ ನಾವು ಅನುಷ್ಠಾನ ಮಾಡಬೇಕಾದ್ರೆ ಅದ್ರ ಬಗ್ಗೆ ನಾವು ಎಚ್ಚರ್ಕೊಳ್ತಾ ಇಲ್ಲ. ಭೂಮಿಯ ಮೇಲೆ ನಮ್ಮ ಡಿಪೆಂಡೆನ್ಸಿ ಅಂತ ಹೇಳಿದ್ರೆ ಜಾಸ್ತಿ ಆಗ್ತಾ ಇದೆ, ಅದರಿಂದ ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇದ್ರೆ ಹೊರತು ನಾವು ಅದಕ್ಕಿಂತ ಕಾಪಾಡ್ತಾ ಇಲ್ಲ. ಈಗ ಎಲ್ಲಾರು ಒಂದು ದಿಕ್ಕಿನಲ್ಲಿ ನೋಡ್ಬೇಕು ಅಂತಂದ್ರೆ ನಾವು ಬೆಳೆ ಬೆಳೆಗೋಸ್ಕರ ಬೆಳೆ ನಾವು ಬೆಳೆ ಬಂದ್ರೆ ಬೆಳೆ ಬಂದಿಲ್ಲ ಅಂದ್ರೆ ಉಳಿ ಉಂಬೇಕಿರ್ತದೆ, ಹೌದು ಅದ್ರಲ್ಲಿ ಸತ್ಯ ಇದೆ ಅದ್ರಲ್ಲಿ ಇರ್ತದೆ. ಆದ್ರೆ ಮಣ್ಣಿನ ಬಗ್ಗೆ ನಮ್ಗೆ ಒಂದು ಯಾರಾದ್ರೂ ಇನ್ಸೂರೆನ್ಸ್ ಇಲ್ಲ, ಯಾಕೆಂದ್ರೆ ನಾವು ಮಣ್ಣನ್ನು ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಯಾವ್ದೇ ತರದಿಲ್ಲ. ಹಾಗಾಗಿ ಅದನ್ನ ನಾವೇ ಕಾಪಾಡ್ಬೇಕು. ಈಗ ಭೂಮಿಯನ್ನ ಒಂದಿಂಚು ಮಣ್ಣು ಹೋಯ್ತು ನಮ್ಗೆ ಗೊತ್ತಿದೆ, ಎಷ್ಟೋ ವರ್ಷಗಳ ಕಾಲ ಆದ್ರೇನು ಒಂದಿಂಚು ಮಣ್ಣು ಫಲವತ್ತ ಮಣ್ಣನ್ನ ನಾವು ಸಂಗ್ರಹ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಈ ಒಂದು ವಿಶ್ವ ಮಣ್ಣು ದಿನಾಚರಣೆ ನಿಮಿತ್ತ ನಾವು ಮಣ್ಣಿನ ಆರೋಗ್ಯವನ್ನ ಕಾಪಾಡೋದ್ರ ಜೊತೆಗೆ ಮುಂದಿನ ಪೀಳಿಗೆಗೆ ಒಳ್ಳೆಯ ಮಣ್ಣನ್ನ ಬಿಟ್ಟೋಗ್ಬೇಕು, ಇದು ಬೆಳೆಯುತ್ತಿರ್ತಕ್ಕಂತ ಜನಸಂಖ್ಯೆಗೆ ಒಳ್ಳೆಯ ಆಹಾರವನ್ನ ನೀಡಬೇಕು, ಅವ್ರ ಜನರ ಆರೋಗ್ಯವನ್ನ ಕಾಪಾಡೋದ್ರ ಜೊತೆಗೆ ಇಡೀ ವಿಶ್ವದಲ್ಲಿ ನಾವು ಸಬಲರಾಗಬೇಕು ಅಂತ ಹೇಳ್ತಾ ಈ ಒಂದು ವಿಶ್ವ ಮಣ್ಣು ದಿನಾಚರಣೆಯ ಅಂಗವಾಗಿ ತಮ್ಮೆಲ್ಲರೂ ಶುಭ ಕೋರಿ ನಾನು ಎರಡು ಮಾತು ಹೋಗ್ತೀನಿ. ಜೈ ಜೈಕಲ. ಉದ್ಘಾಟನಾ ಭಾಷಣ ಮಾಡಿ ಮಣ್ಣು ಮತ್ತು ನೀರು ಸಂರಕ್ಷಣೆಯ ಬಗ್ಗೆ ಚಿಂತನಶೀಲ ಹಿತನುಡಿಗಳನ್ನಾಡಿದ ಉಪ ಕೃಷಿ ನಿರ್ದೇಶಕರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಮುಂದುವರೆದು ಇದೀಗ ಈ ಕಾರ್ಯಕ್ರಮದ ಪ್ರಧಾನ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಜಿಎನ್ ತಿಪ್ಪೇಶಪ್ಪ ಸರ್ ಅವರ ಕಿರು ಪರಿಚಯವನ್ನು ಮಾಡಲು ಇಚ್ಛಿಸುತ್ತಿದ್ದೇನೆ. ಡಾಕ್ಟರ್ ಜಿಎನ್ ತಿಪ್ಪೇಶಪ್ಪ ಇವರು ಮಣ್ಣು ವಿಜ್ಞಾನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಹಾಗೂ ವಿಭಾಗಾಧ್ಯಕ್ಷರಾಗಿ ಒಟ್ಟು 22 ವರ್ಷಗಳ ಅನುಭವವನ್ನು ಹೊಂದಿರುತ್ತಾರೆ. ಇವರು 12 ಮಂದಿ MSc ವಿದ್ಯಾರ್ಥಿಗಳು ಮತ್ತು 6 ಮಂದಿ PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ 125ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಜರ್ನಲ್ಗಳಲ್ಲಿ ಪ್ರಕಟಿಸಿರುತ್ತಾರೆ. ಹಾಗೆಯೇ ಸರಿಸುಮಾರು 250 ಲಕ್ಷ ರೂಗಳ ಒಟ್ಟು 7 ಪ್ರಮುಖ ಯೋಜನೆಗಳನ್ನು ನಿರ್ವಹಿಸಿರುತ್ತಾರೆ. ಅದರಲ್ಲಿ ಮುಖ್ಯವಾಗಿ ವಿಶ್ವ ಬ್ಯಾಂಕ್ ಅನುದಾನಿತ ರಿವಾರ್ಡ್ ಜಲಾನಯನ ಅಭಿವೃದ್ಧಿ ಯೋಜನೆಗೆ ಎಲ್ಲರೂ ನೋಡಲ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಹಾಗೆಯೇ ಉತ್ತಮ ಮಣ್ಣು ವಿಜ್ಞಾನ ಪ್ರಶಸ್ತಿಯನ್ನು ಪಡೆದಿದ್ದು ಮಲೇಷಿಯಾ, ಸಿಂಗಾಪುರ್, ಥೈಲ್ಯಾಂಡ್, ನೇಪಾಳ ದೇಶಗಳನ್ನು ಭೇಟಿ ನೀಡಿರುವ ಇವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪ್ರಧಾನ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿರುವುದು ನಮ್ಮೆಲ್ಲರ ಅದೃಷ್ಟವೇ ಸರಿ. ಈಗ ನಾನು ಡಾಕ್ಟರ್ ಜಿಎನ್ ತಿಪ್ಪೇಶಪ್ಪ ಸರ್ ಅವರನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಅತಿ ಮುಖ್ಯವಾದ ಕಾರ್ಯಕ್ರಮವನ್ನು ಮಣ್ಣು ದಿನ ಆಚರಣೆಗೆ ಆಗಮಿಸಿರುವ ಗಣ್ಯರೆ ಹಾಗೂ ರೈತ ಬಾಂಧವರು ನಿಮ್ಮೆಲ್ಲರೂ ಮೊಟ್ಟದಲ್ಲಾಗಿ ವಿಶ್ವ ಮಣ್ಣು ದಿನ ಆಚರಣೆಯ ಪ್ರಯುಕ್ತ ಶುಭಾಶಯಗಳನ್ನ ಕೋರುತ್ತೆ. ಈ ವಿಶ್ವ ಮಣ್ಣು ದಿನಾಚರಣೆ ಕೆಲವಾರು ಜನರಿಗೆ ಅಥವಾ ಕೆಲವು ರೈತರುಗಳು ಕೂಡ ಈ ಒಂದು ಮಣ್ಣು ದಿನಾಚರಣೆ ಬೇಕಾ ಅಂತ ಮೂಲಭೂತ ಪ್ರಶ್ನೆ ನಿಮ್ಮಲ್ಲಿ. ಕಾರಣ ನಾವು ಅನೇಕ ದಿನಾಚರಣೆ ಆಚರಿಸ್ತೀವಿ, ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇರ್ಬೋದು ಅಥವಾ ಮಕ್ಕಳ ದಿನಾಚರಣೆ ಇರ್ಬೋದು ಅಥವಾ ಸಾಧಕರ ಅಥವಾ ದಾರ್ಶನಿಕ ವ್ಯಕ್ತಿಗಳ ದಿನಾಚರಣೆ ಇರ್ಬೋದು ಮಾತ್ರ. ಆದರೆ ಮುಂದೆ ಒಂದು ದಿನಾಚರಣೆ ಬೇಕಾ, ಒಂದು ದಿನ ಬೇಕಾ, ಇದೆಲ್ಲರಿಗೂ ಪ್ರಶ್ನೆ ಎಂದರೆ ಮಣ್ಣು ಜನಕ್ಕೆ ಅದು ಗಟ್ಟಿ ಮಟೀರಿಯಲ್ ಅದೊಂಥರ ಕೊಳೆ ಮಾಡುವಂತ ಅಷ್ಟು ಮಹಿತ ಈ ವರ್ಗ ಬಿಟ್ಟರೆ ಬೇರೆಯವ್ರಿಗೆಲ್ಲ ಅದು ಮಣ್ಣು ಮುಟ್ಟಿದ್ರೆ ಕೊಳೆ ಅಂತ ಹೇಳ್ತಾರೆ. ಅವ್ರು ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಮಣ್ಣಿನಲ್ಲ ಅಡಿಗೆ ಸಕಲ ಜೀವಿಗಳಿಗೆ ಅದು ಆಧಾರ ಅಷ್ಟು. ಈ ಜಗತ್ತಿನಲ್ಲಿ ಎಷ್ಟೇ ಜೀವಿಗಳಿಗೂ ಅದನ್ನು 50% ಅಂದ್ರೆ ಜಾಸ್ತಿ ಮಣ್ಣಿನ ಒಳಗಡೆ ಇದೆ ಅನೇಕ ಜೀವಿಗಳ ವಾಸಸ್ಥಾನ. ಇವತ್ತು ಇಂತಹ ಜನ ಹುಟ್ಟಾಗಲಿ ಕಾರಣ ಏನು ಅಂತ ನೀವು ಯೋಚನೆ ಮಾಡಿದ್ರೆ ಇದು 2002 ವಿಶ್ವ ಭೂವಿಜ್ಞಾನಿಗಳ ಒಕ್ಕೂಟ ಇಂಡಿಯನ್ ಸಾಯಿಲ್ ಸೈನ್ಸ್ ಅಂತ ಅವರು ಒಂದು ನಿರ್ಣಯವನ್ನು ತಗೊಂಡಿರ್ತಾರೆ 2002 ಮಣ್ಣನ್ನ ಆಚರಿಸಬೇಕು. ಅದು ಯಾವ ತರ ಆಚರಿಸಬೇಕು? ಲೋಕಲ್ ಅಲ್ಲ, ರಾಹುಲ್ ಯಾದವ್ ಒಂದು ರೀಜನ್ ಅಲ್ಲ, ವಿಶ್ವ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ನಾವು ಒಂದು ದಿನಾಚರಣೆ ಮಾಡಬೇಕು ಅಂತೇಳಿ 2002 ಒಂದು ತೀರ್ಮಾನವನ್ನು ತಗೊಂಡಿರ್ತಾರೆ. ಅದು ಏನ್ ತಗೊಳ್ತಾರೆ ಅಂದ್ರೆ ಈ ಥಾಯ್ಲೆಂಡ್ ದೇಶದಲ್ಲಿ ಒಬ್ಬ ರಾಜ ಇರ್ತಾನೆ ಗೋಬಿದೋನ್ ಅಂದರು. ಆ ರಾಜ ಒಂದು ಅಂತಾರಾಷ್ಟ್ರೀಯ ಒಂದು ಕಾನ್ಫರೆನ್ಸ್ ಕಮಾಂಡ್ ಏರ್ಪಡಿಸ್ತಾನೆ. ಅಂಡ್ ವರ್ಲ್ಡ್ ಇದರಲ್ಲಿ ಅದೇ ಫಸ್ಟ್ ಟೈಮ್ ಅಬೌಟ್ ಸಾಯಿಲ್ ಮಣ್ಣಿನ ಬಗ್ಗೆ ಒಂದು ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಮಾಡ್ತಾನೆ ರಾಜ. ಥಾಯ್ಲೆಂಡ್ ಸಣ್ಣ ಪುಟ್ಟ ದೇಶ, ಅವನ ಉದ್ದೇಶ ಸಾಯಿಲ್ನ ನಿರ್ವಹಣೆ ಹೇಗೆ ಮಾಡಬೇಕು, ಮಣ್ಣಲ್ಲಿ ಹೇಗೆ ನಿರ್ವಹಣೆ ಮಾಡಬೇಕು, ಹೇಗೆ ಸಂರಕ್ಷಣೆ ಮಾಡಬೇಕು, ಇದ್ರ ಬಗ್ಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಜ್ಞಾನಿ ಮಟ್ಟದಲ್ಲಿ ಅಥವಾ ಪೊಲಿಟಿಕಲ್ ಜನಪ್ರತಿನಿಧಿಗಳು ಇವ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ದೊಡ್ಡ ಒಂದು ಸಭೆಯನ್ನು ಮಾಡ್ತಾನೆ. ಅದೊಂದು ಆಯ್ತು. ಆ ಒಂದು ಸಮಯದಲ್ಲಿ ಗ್ಲೋಬಲ್ ಸಾಯಿಲ್ ಪಾರ್ಟ್ನರ್ಶಿಪ್ ಅಂತ ಇರುತ್ತೆ, ಅವರು ಒಂದು ಸಮೂಹದಲ್ಲಿ 2002 ಪ್ರಪೋಸ್ ಇರ್ತಾರೆ. ಅಂದ್ರೆ FAO ವಿಶ್ವ ಆಹಾರ ಮತ್ತು ಕೃಷಿ ಆಹಾರ ಸಂಸ್ಥೆ ಅವರು ಕೂಡ ಈ ಒಂದು ಆಚರಣೆ ಬಗ್ಗೆ ಒಂದು ಬೆಂಬಲ ಕೊಡ್ತಾರೆ 2002. ಅದು 2002 2013 ತನಕ ಹಾಗೇ ಬರುತ್ತೆ. ಅದ್ರ ಬಗ್ಗೆ ಯಾರು ಗಮನಕ್ಕೆ ಗಮನ ಕೊಡಲಿಲ್ಲ ವಿಶ್ವಸಂಸ್ಥೆ. 2002 ತೀರ್ಮಾನ ತಗೊಂಡು 2013 ಬೆಳಿಗ್ಗೆ ಮತ್ತೆ ಬರುತ್ತೆ ಸುಮಾರು ಗ್ಯಾಪ್. 2013 ಈ ಒಂದು 1768 ನೀನು ಜನರಲ್ ಅಸೆಂಬ್ಲಿಯಲ್ಲಿ ಮತ್ತೆ ತೀರ್ಮಾನ ತಗೊಂಡು ಇದೊಂದು ಮಾಡಬೇಕು ಒಳ್ಳೇದು ಉಚಿತ ಔಚಿತ್ಯ ಇದೆ ಅಂತೇಳಿ ಅದನ್ನ 2014 ಫಸ್ಟ್ ಆಚರಣೆ ಮಾಡ್ತಾರೆ. ಮೊತ್ತ ಮೊದಲು ಆಚರಣೆ ಮಾಡ್ತಾರೆ. ಅದು December 5 ಯಾಕೆ ಏನಕ್ಕೆ ಅಂತಂದ್ರೆ 2002 ಒಬ್ಬ ರಾಜ ಒಂದು ಇಂಟರ್ನ್ಯಾಷನಲ್ ಟೊಮಾಟ ಮಾಡಿದ ಕಾನ್ಫರೆನ್ಸ್ ಮಾಡಿದ್ದಲ್ಲ ಅವನ ಹುಟ್ಟಿದ ದಿನವನ್ನೇ December 5 ಅಂತ. ಸೊ ಯಾಕಂದ್ರೆ ಆ ರಾಜ ಈ ರಾಜರು ಮಂತ್ರಿಯವರು ಯಾರ್ಯಾರು ಸಾಯಿದ ಬಗ್ಗೆ ಅವರು ಗಮನ ಕೊಡಲ್ಲ. ನಗರಾಭಿವೃದ್ಧಿ ಬಗ್ಗೆ ಇದ್ರ ಬಗ್ಗೆ ಗಮನ ಕೊಡ್ತಾರೆ ಅಲ್ವ, ಸಾಯಿದ ಬಗ್ಗೆ ಗಮನ ಕೊಡಲ್ಲ ಎಷ್ಟು ವರ್ಷ. ಬಟ್ ಆ ರಾಜ ಕೊಟ್ಟಲ್ಲ ಅನ್ಸುತ್ತೆ ಅವನ ಹುಟ್ಟಿದ ದಿನವನ್ನು ನಾವು December 5 ನಾವು ಪ್ರತಿ ವರ್ಷ ವಿಶ್ವ ಮಣ್ಣು ದಿನಾಚರಣೆ ಮಾಡ್ತಾರೆ. ಇದಕ್ಕೆ 1 ವರ್ಷ ಹಿಸ್ಟ್ರಿ ಇಲ್ಲ, ಕೇವಲ 2014 ಅಂತಂದ್ರೆ ಜಸ್ಟ್ 11 ವರ್ಷ ಆಗಷ್ಟೆ. ಇದು 11ನೇ ವರ್ಷದ ಒಂದು ಇದಾಗುತ್ತೆ. ಎರಡನೇದು ಮತ್ತೆ ವಿಶ್ವಸಂಸ್ಥೆಯವರು ಕೂಡ ಇದನ್ನ ಇಂಟರ್ನ್ಯಾಷನಲ್ ಇಯರ್ ಆಫ್ ಸಾಯಿಲ್ಸ್ ಡಿಕ್ಲೇರ್ಸ್ ಮಾಡಲು 10 ವರ್ಷ ಕಂಟಿನ್ಯೂಸ್ ಮಾಡಬೇಕು ಮಿನಿಮಮ್ ಅಂತ ಹೇಳಿ ಅದು ಕೂಡ ಡಿಕ್ಲೇರ್ಷನ್ ಮಾಡ್ತಾರೆ. 2014 ರಿಂದ 10 ವರ್ಷ ಮಾಡಬೇಕು ಕಂಟಿನ್ಯೂಸ್ ಆಗುತ್ತೆ, ಯಾವ್ದೇ ಬ್ರೇಕ್ ಕೊಡಬಾರದು. ಅದು ಒಂದು ತೀರ್ಮಾನ. ಈ ಮಣ್ಣು ದಿನ ಯಾಕೆ ಮಾಡಬೇಕು ಅಂತಂದ್ರೆ ಇವತ್ತು ಮಣ್ಣು ಏನಿದೆ ಅಂತ ಅದಕ್ಕೆ ಜೀವ ಇಲ್ಲ, ಸತ್ವ ಇಲ್ಲ, ಅದರ ಆರೋಗ್ಯ ದಿನದಿಂದ ಕ್ಷೀಣಿಸ್ತಾ ಇದೆ, ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಎಷ್ಟೋ ಫಲವತ್ತಾದ ಮಣ್ಣುಗಳು ಇವತ್ತು ಬರಡು ಭೂಮಿ ಆಗ್ತವೆ. ಅದಕ್ಕೆ ಅನೇಕ ಕಾರಣಗಳು ಎಲ್ಲ ಗೊತ್ತು. ಇವತ್ತು ಮೊದಲಾಗಿ ಇವತ್ತು ಮಾನವರ ಒಂದು ಅತಿ ಆಸೆಯಿಂದ ಅವರ ಚಟುವಟಿಕೆಗಳಿಂದ ಅವರ ಕಾರ್ಯಕ್ರಮಗಳಿಂದ ಮಣ್ಣು ಇವತ್ತು ಹಾಳಾಗ್ತಾ ಇದೆ, ಮಣ್ಣು ಅವನತಿ ಆಗ್ತಾ ಇದೆ. ಏನು ಅವರು ಕಾಣಬಾರ್ದು ಇಂದು ಮಣ್ಣು ಅವನತಿ ಅಂತಂದ್ರೆ ಮಣ್ಣು ಇವತ್ತು ಅವನತಿ ಯಾಕಂತಂದ್ರೆ ಎಷ್ಟೋ ಫಲವತ್ತೈದು ಇರ್ತಕ್ಕಂತ ಮಣ್ಣುಗಳು ಉಳಿಯುವ ಮಣ್ಣು ಆಗ್ತದೆ, ಉಪ್ಪು ಮಣ್ಣು ಆಗ್ತಾ ಇದೆ, ಕ್ಷಾರ ಮಣ್ಣು ಆಗ್ತಾ ಇದೆ, ಬರಡು ಭೂಮಿ ಆಗ್ತಾ ಇದೆ, ಮಣ್ಣು ಗಟ್ಟಿ ಪದರು ಬರ್ತಾ ಇದೆ. ಜಾಸ್ತಿ ಫರ್ಟಿಲೈಸರ್ ಹಾಕ್ತಾರೆ, ಗೊಬ್ಬರ ಹಾಕ್ತಾರೆ, ಕೆಮಿಕಲ್ ಫರ್ಟಿಲೈಸರ್ ಆಗಿನ ಕಾಲ ಸಾವಯವ ಗೊಬ್ಬರ ಕೆಮಿಕಲ್ ಫರ್ಟಿಲೈಸರ್ ಯಥೇಚ್ಛ ಸುರಿತಾ ಇದಾರೆ. ಬೆಳೆಗೆ ಬೇಕಾ ಮಣ್ಣಿಗೆ ಬೇಕಾ ಅವಶ್ಯಕತೆ ನೋಡೋದಿಲ್ಲ, ಮಾರ್ಕೆಟ್ ತಂದು ಹಾಕ್ತಾರೆ. ಒಂದು ಮಣ್ಣು ಕಮಿಷನ್ ಕೊಡ್ತಾ ಇದೆ, ಸಾಯಿಲ್ ಪೊಲ್ಯೂಷನ್ ಅಂತಿತ್ತು. ಮತ್ತೆ ಪೊಲ್ಯೂಷನ್ ಜೊತೆಗೆ ಅನೇಕ ವಿಷಕಾರಕ ಅಂಶಗಳು ಸೇರ್ಕೊಳ್ತವೆ, ಸಾಯಿಲ್ ಟಾಕ್ಸಿಕ್ ಸಾಯಿಲ್ ಟಾಕ್ಸಿಕ್ ಅಂತ ಹೇಳ್ತೀವಿ. ಈ ರೀತಿ ಮಾಡೋದ್ರಿಂದ ಮಣ್ಣು ಮುಂದಿನ ಪೀಳಿಗೆಗೆ ಸಿಗುತ್ತಾ, ಬಹಳ ಇಂಪಾರ್ಟೆಂಟ್. ಈ ಒಂದು ವಿಶ್ವ ಮಣ್ಣು ದಿನಾಚರಣೆಯನ್ನ ಪ್ರತಿ ವರ್ಷ ಆಚರಿಸ್ತಾ ಇದ್ರೆ ಒಂದು ಘೋಷ ವಾಕ್ಯದೊಂದಿಗೆ, ಈ ವರ್ಷದ ಘೋಷ ವಾಕ್ಯ ಆರೋಗ್ಯಕರ ಮಣ್ಣು ಆರೋಗ್ಯಗಳಿಗೆ. ನಗರನೇ ಯಾಕೆ ತಗೊಂಡ್ರು ಅಂತ ನಿಮ್ಗೆ ಆಶ್ಚರ್ಯ ಪಡ್ತೀವಿ. ನಿಮ್ಗೆಲ್ಲ ಗೊತ್ತಿರ್ಬೋದು ಎಲ್ಲ ನಗರೀಕರಣ ಅರ್ಬನೈಸೇಷನ್ ಅಂತ ಹೇಳ್ತೀವಿ. ಇವತ್ತು ಸಾವಿರಾರು ಎಕರೆ ಜಮೀನುಗಳು ಲೇಔಟ್ ಆಗ್ತದೆ ಸಿಟಿ ಅಕ್ಕಪಕ್ಕದಲ್ಲಿ. ಅಥವಾ ಈ ಶಿವಮೊಗ್ಗ ಸಿಟಿ ಏನೋ ನಳ್ಳಿತು ತಾಲೂಕು ಏನೋ ಗೊತ್ತಿಲ್ಲ, ಈಗ ದೊಡ್ಡ ಸಿಟಿ ಆಯ್ತು ಅಲ್ಲ. ಇವತ್ತು ರೈತರು ಫೋರ್ಸಿಬಿಲಿ ಆ ಮನೆಯಿಂದ ಮಾಡ್ಬೇಕು, ಆ ಇದ್ ಮಾಡ್ಬೇಕು, ಆ ಕಾರ್ಯ ಮಾಡ್ಬೇಕು, ಇಂಡಸ್ಟ್ರಿ ಮಾಡ್ಬೇಕು ಅಂತ ರೈತರ ಜಮೀನನ್ನ ತಗೊಂಡ ಇದಾರೆ. ಎಂತ ಜಮೀನ ಅದು ಬಡ ಭೂಮಿ ಅಲ್ಲ, ಫಲವತ್ತತೆ ಆಗಿರ್ತಕ್ಕಂಥ ಮಣ್ಣು. ಮನೆಯನ್ನು ಸ್ಟ್ರೈಕ್ ಆಯ್ತಾರೆ ಗೊತ್ತಲ್ಲ, ನೆಲಮಂಗ್ಲ ಹತ್ರ ಒಂದು ಏರ್ಪೋಟಿದಲ್ಲಿ ನಮ್ಮ ದೇವಳ್ಳಿ 2,000 acres ಜಮೀನನ್ನ ತಗೊಂಡಿಪ್ಪು ಅಂತ ರೈತರು ಸರ್ಕಾರದ ತೀರ್ಮಾನ ಮಾಡಿದ್ರು. ರೈತರು ಬಿಡಲಿಲ್ಲ, ವಾಪಸ್ ತಗೊಂಡ್ರು 2,000 ಚಿದ್ರ ಎಕರೆ ಅಂದ್ರೆ ಎಲ್ಲ ಫಾರ್ಟಿ ಲ್ಯಾಂಡ್ ಅವರು. ಒಂದು ವ್ಯಕ್ತಿಗತವಾಗಿ ಮಣ್ಣು ಜಾಸ್ತಿ ಜಮೀನು ಸಿಗ್ತಾ ನಿಮ್ಗೆ ಇವಾಗ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ. ಅದು ಮಣ್ಣು ಅಥವಾ ಉಳಿವೆ ಮಾಡಲಿಕ್ಕೆ ಬೇಸಾಯ ಮಾಡಲಿಕ್ಕೆ ಜಮೀನಿಲ್ಲ, ಇದೇ ಜಮೀನೇ ನಾವು ಕಾಪಾಡ್ಕೋಬೇಕು. ಇದು ಒಂದು ಮನುಷ್ಯನ ಅತಿ ಆಸೆಯಿಂದ ಜಮೀನು ಹಾಳಾಗ್ತದೆ. ಮತ್ತೆ ಪರಿಸರ ಏರುಪೇರು ಆಗುತ್ತೆ, ಪರಿಸರದ ಒಂದು ಅದು ಕೂಡ ಒಂದು ಕಾರಣ. ಪರಿಸರ ಇಂಗುತ್ತರು ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆ ಇವತ್ತು ಬಹಳ ವ್ಯತ್ಯಾಸ ಮಾಡ್ತದೆ. ಬರೀ ಬೇರೆ ರೀತಿಯ ತೊಂದರೆ ಕೊಡುತ್ತೆ, ಆದ್ರೆ ಮಣ್ಣಿಗೂ ಕೂಡ ತೊಂದರೆ ಇದೆ. ಕ್ಲೈಮೇಟ್ ಚೇಂಜ್ ಎಫೆಕ್ಟ್, ಇವತ್ತು ಮಣ್ಣು ಜಾಸ್ತಿ ಮಳೆ ಬಂದ್ರೆ ಅಥವಾ ಕೊಚ್ಚಣೆ ಆದ್ರೆ ಇವತ್ತು ಮಣ್ಣಿಗೆ ಪೋಷಕಾಂಶ ಇರೋಲ್ಲ, ಅದು ಕೂಡ ಕಠಿಣ ಆಗ್ತದೆ. ಸಾವಯವ ಇಂಗಾಲ ಕಡಿಮೆ ಆಗ್ತಾ ಇದೆ. ಇದು ಪರಿಸರದ ಒಂದು ನೇರ ಎಫೆಕ್ಟ್. ಅದು ಜಾಸ್ತಿ ಮನುಷ್ಯರದೇ, ಮಾನವರದ್ದು ಜಾಸ್ತಿ ಇದೆ. ಮತ್ತೆ ಇನ್ನೊಂದು ಸೋಷಿಯೋ ಎಕನಾಮಿಕ್, ಮನುಷ್ಯನ ಅಥವಾ ರೈತರ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಅಂದ್ರೆ ರೈತರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ನಮ್ಮ ಮಣ್ಣನ್ನ ಕಾಪಾಡ್ಕೋಬಹುದು, ನಮ್ಮ ರಾಜ್ಯದ ಮಣ್ಣು, ನಮ್ಮ ಊರ ಮಣ್ಣು ಬೇಡ, ಇನ್ನು ನಮ್ಮ ಮಣ್ಣನ್ನು ಕಾಪಾಡ್ಕೊಳ್ಳಿ ಸಾಕು. ನಿಮ್ ಜಮೀನು 1 acre ಇರ್ಬೋದು, 2 acre, 10 acre ಇರ್ಬೋದು, ನಿಮ್ ಜಮೀನು ನೀವು ಕಾಪಾಡ್ಕೊಳ್ಳಿ ಸಾಕು. ಯಾಕಂದ್ರೆ ನಿಮ್ಗೆ ಅದೇ ಜೀವನಕ್ಕೆ ಆಧಾರ ಅದು ಅಲ್ವಾ. ನೀವು ಕಾಪಾಡ್ಕೊಳ್ಳಂಗೆ ಇದು ಸೋಷಿಯೋ ಎಕನಾಮಿಕ್. ಮತ್ತೆ ಅವ್ರಿಗೆ ಅವೇರ್ನೆಸ್ ಇಲ್ಲ. ಮತ್ತೆ ಫ್ರಾಗ್ಮೆಂಟೆಡ್ ಲ್ಯಾಂಡ್ ಜಮೀನು, ಸ್ವಲ್ಪ ಸಣ್ಣ ಪುಟ್ಟ ಜಮೀನು ಇರ್ತಾವ ಅಷ್ಟೇ. ಯಾರು ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಏನು ಮಾಡಕ್ ಆಗುದಿಲ್ಲ. ಇವು ಜ್ವಲಂತ ಇವತ್ತು ಮಣ್ಣು ಈ ಪರಿಸ್ಥಿತಿ ಬರ್ಬೇಕಂತಂದ್ರೆ ಬಹಳ 10-12 ನಾವು ಕಾರಣ ಕೊಡ್ಬೋದು. ಬಹಳ ಮುಖ್ಯವಾಗಿ ಸಾಯಿಲ್ ಎರೋಜನ್, ಮಣ್ಣು ಸವಕಳಿ ಆಗ್ತಾ ಇದೆ. ಮಣ್ಣು ಕೊಚ್ಚಿಕೊಂಡು ಕೆರೆ ಕುಂಟೆನೋ ನದಿನೋ ಸೇರ್ತಾ ಇದೆ, ಅದು ಟಾಪ್ ಸಾಯಿಲ್. ಆ ಮಣ್ಣು ಮಣ್ಣಲ್ಲ, ಅದು ಜೀವ ಇರುತ್ತೆ. ಅನೇಕ ಪೋಷಕಾಂಶಗಳು ಆ ಮಣ್ಣಲ್ಲಿ ಇರುತ್ತೆ, ಮತ್ತು ಸಾವಯವ ಅಂಶ ಅದರೊಳಗೆ ಇರುತ್ತೆ, ಅದು ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ಇದನ್ನ ಪ್ರೊಟೆಕ್ಟ್ ಮಾಡ್ಬೇಕಲ್ವಾ, ಸಂರಕ್ಷಣೆ ಮಾಡ್ಬೇಕಲ್ವಾ. ಇವತ್ತು ರೈತರು ಮಳೆ ಬಂದ ನೆಕ್ಸ್ಟ್ ಡೇ ಮಾತಾಡ್ಕೊತಾರೆ, ನಮ್ದು 1 inch ಮಳೆ ಬರುತ್ತೆ ನಮ್ಮ ಊರಲ್ಲಿ ಅಂತ ಖುಷಿಯಿಂದ ಹೇಳ್ತಾರೆ. ಮಳೆ ಅಷ್ಟು ಬಂತು, ಇಷ್ಟು ಬಂತು ಅಂತ. ಆಗ ಯಾರಾದ ರೈತರು ನಮ್ಮ ಜಮೀನಿಂದ ಇಷ್ಟು ಕೆಜಿ ಮಣ್ಣು ಲಾಸ್ ಆಯ್ತು ಅಂತ ಯಾರು ಯೋಚನೆ ಮಾಡ್ತಾರ? ಕೆಜಿ ಮಣ್ಣು ಹೋಯ್ತು, ಎಷ್ಟು ಟನ್ ಮಣ್ಣು ಹೋಯ್ತು ಜಮೀನಿಂದ ಕೆರೆ ಕುಂಟಿ ಬೀಳುತ್ತೆ. ಸಿಲ್ಟ್ ಕೆರೆ ಕುಂಟೆ ಎಲ್ಲ ಸಿಲ್ಟ್ ಎಕ್ಯುಮುಲೇಷನ್ ಆಗ್ತಾ ಇದೆ, ಊರು ತುಂಬಿಕೊಳ್ಳಂತಾರಲ್ಲ. ಅದೇ ಕೆರೆಯಲ್ಲಿ ನದಿಯಲ್ಲಿ ಊರು ತುಂಬತ್ತಲ್ವಾ, ಅದರಿಂದ ಬಂತು. ಏನು ಮಳೆ ಜೊತೆ ಮಣ್ಣು ಬರಪ್ಪ ಡೈರೆಕ್ಟ್ ಆಗ ಇಲ್ಲ, ನಿಮ್ ಜಮೀನ್ ತಾವ ಹಾಕಿರುತ್ತಲ್ಲಿ. ಸೊ ಮಣ್ಣಿನ ಸವಕಳಿ ಬಹಳ ಒಂದು ಅತಿ ಮುಖ್ಯವಾಗಿ ತೊಂದರೆ ಕೊಡುವಂತ ಒಂದು ಒಂದು ಪರಿಸ್ಥಿತಿ. ಸಾಯಿಲ್ ಕಾರ್ಬನ್ ಲಾಸ್ ಆಗ್ತಾ ಇದೆ. ನಿಮ್ ಜೀವ ಇದೆ ಮಣ್ಣಲ್ಲಿ ಆದ್ರೆ ಅದಕ್ಕಾಗಿನ ಕಾರ್ಬನ್ ಸಾವಯವ ಇಂಗಾಲ ಅಂತ ಹೇಳ್ತೀವಿ. ಸ್ಟೋರೇಜ್ ಆಗ್ತಾ ಇಲ್ಲ ಮಣ್ಣಲ್ಲಿ. ಕಾರ್ಬನ್ ಸ್ಟೋರೇಜ್ ಇಸ್ ಎ ಮೇಜರ್ ಸಿಂಕ್ ನಮ್ಮ ಮಣ್ಣು. ಆ ಒಂದು ದೈವದತ್ತವಾಗಿ ಈ ಮಣ್ಣು ಆ ಕಾರ್ಬನ್ ಸ್ಟೋರ್ ಮಾಡದೇ ಇದ್ರೆ ಏನಾಗುತ್ತೆ ಗೊತ್ತಾ? ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ ಗಾಳಿಯಲ್ಲಿ ಜಾಸ್ತಿ ಆಯ್ತಂದ್ರೆ ನಾವ್ಯಾರು ಸಾಧಾರಣ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ. ಕಾರ್ಬನ್ ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಆಗ್ತಾ ಇದೆ. ಈ ಕಾರ್ಬನ್ ಸ್ಟೋರ್ ಆಗ್ಲೇಬೇಕು ಮಣ್ಣಲ್ಲಿ. ಮಣ್ಣಲ್ಲಿ ಆಗಿದ್ರೆ ಏನಿರುತ್ತೆ? ಗಾಳಿಯಲ್ಲಿ ಇರುತ್ತೆ ಕಾರ್ಬನ್ ಡೈಆಕ್ಸೈಡ್. ಆಕ್ಸಿಜನ್ ಅಂತಿದ್ರೆ ಅದು ನಮ್ಗೆ ಉಸಿರಾಡ್ಲಿಕ್ಬೇಕು. ಕಾರ್ಬನ್ ಡೈಆಕ್ಸೈಡ್ ನಾವು ಬಿಟ್ಟು ಆಗೋಗುತ್ತೆ, ಅದು ಇತ್ತು ಅದನ್ನು ಯಾರು ಉಸಿರಾಡಕ್ಕಲ್ಲ. ಇದು ಕಾರ್ಬನ್ ಡೈಆಕ್ಸೈಡ್ ಸ್ಟೋರೇಜ್ ಕೆಪಾಸಿಟಿ ಮಣ್ಣಲ್ಲಿ ಕಡಿಮೆ ಆಗ್ತಾ ಇದೆ. ಕಾರ್ಬನ್ ಇಲ್ಲ ಅಂದ್ರೆ ಯಾವ ಸೂಕ್ಷ್ಮ ಜೀವಿಗಳು ಇರೋದಿಲ್ಲ, ಯಾವ ಬೆಳೆಯನ್ನು ಬೆಳೆಯಕ ಅನೇಕ ಒಂದು ಸವಲತ್ತುಗಳು ಹಾಗೆ ನಿಮ್ಮ ಮಣ್ಣಲ್ಲಿ ಇತ್ತು ಅಂದ್ರೆ ಸಿಗುತ್ತೆ. ಮತ್ತೆ ನ್ಯೂಟ್ರಿಯೆಂಟ್ ಡಿಪ್ಲಿಷನ್ ಅಂತ ಹೇಳ್ತೀವಿ ಅಂದ್ರೆ ಮಣ್ಣಿಲ್ಲಿರ್ತಕ್ಕ ಪೋಷಕಾಂಶಗಳು ಅವು ಕೂಡ ಕ್ಷೀಣಿಸ್ತಾ ಇದೆ. ಮತ್ತೆ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಅಂದ್ರೆ ಬ್ಯಾಲೆನ್ಸ್ ಇಲ್ಲ ನ್ಯೂಟ್ರಿಯೆಂಟ್. ನಾವೇನು ಭೂಮಿಯಲ್ಲಿ ಇರ್ತೋ ಅಥವಾ ಬೆಳೆ ತಗೊಳ್ತಲ್ವಾ, ಅದು ಕೂಡ ಬ್ಯಾಲೆನ್ಸ್ ತಗೊಂತೇಲ್ಲ ಗಿಡಗಳು. ಇವೆಲ್ಲ ಗೊತ್ತಿರುವ ಹಾಗೆ ಯಾವ್ದು ಸಬ್ಸಿಡಿ ಕೊಡ್ತಾರೆ ರೈತರು, ಅದನ್ನ ಜಾಸ್ತಿ ಗೊಬ್ಬರ ಹಾಕ್ತಾರೆ NPK ಅಷ್ಟೇ. ಅದು NPK ಆದ್ರೂ ಕೂಡ ಹೇಗೆ DAP ಹಾಕ್ತಾರೆ ಅಷ್ಟೇ, ಪಡೆ ಹಾಕಲ್ಲ. ಕಾಂಪ್ಲೆಕ್ಸ್ ಅವ್ರಿಗೆಲ್ಲ ಸಿಗುತ್ತೆ. ಏನಂತ ಇಂಬ್ಯಾಲೆನ್ಸ್ ನ್ಯೂಟ್ರಿಯೆಂಟ್. ನಾವು ಅಷ್ಟೇ ಬ್ಯಾಲೆನ್ಸ್ ಬಿಡ್ತಿದ್ರೆ ನಮ್ಮ ಆರೋಗ್ಯ ಇರ್ತೀವಿ. ಇಂಬ್ಯಾಲೆನ್ಸ್ ಬಿಟ್ಟಿಲ್ಲ ಅಂದ್ರೆ ನಮ್ಮ ಆರೋಗ್ಯ ಕ್ಷೀಣಿಸುತ್ತೆ. ಅದೇ ರೀತಿ ಬೆಳೆ ಬೆಳೆಗಳು ಕೂಡ ಇವತ್ತು ಇಂಬ್ಯಾಲೆನ್ಸ್ ಕಾಂಪಿಟೇಷನ್ ಆಗ್ತಾ ಇದೆ. ಮತ್ತು ಡಿಗ್ರೇಡೇಷನ್ ಅಂತ ಹೇಳಿ ಅವನತಿ ಅಂತ ಯಾವ್ದು ಅವನತಿ? ಇವತ್ತು ಅತಿ ಹೆಚ್ಚು ಯೂರಿಯಾ ಗೊಬ್ಬರ ಇರ್ಬೋದು, ಸಲ್ಫೇಟ್ ಗೊಬ್ಬರ ಇರ್ಬೋದು, ಹಾಕಿದ್ರೆ ಮಣ್ಣು ಉಳಿ ಆಗ್ತಾ ಇದೆ ಅಥವಾ ಉಪ್ಪು ಮಣ್ಣು ಆಗ್ಬೋದು. ಈ ತರ ಗೊಬ್ಬರಗಳು ಕೂಡ ರೈತರು ಮಣ್ಣು ಟೆಸ್ಟ್ ಮಾಡ್ದಿಲ್ಲ, ಹಾಕೋದಿಲ್ಲ. ಮಣ್ಣು ಟೆಸ್ಟ್ ಮಾಡಿಸ್ಬೇಕು. ನಾನು ಪ್ರತಿ ತಿಂಗಳು ಒಂದ್ಸರಿ ಅಥವಾ ಪ್ರತಿ 6 ತಿಂಗಳಿಗೆ ಒಂದ್ಸರಿ ಅಂತ ಹೇಳ್ತಿಲ್ಲ, ಒಂದ್ ವರ್ಷ ಅಂತ ಹೇಳ್ತಿಲ್ಲ, ಅಟ್ಲೀಸ್ಟ್ 2 ವರ್ಷಕ್ಕೆ ಒಂದ್ಸರಿ ಮಾಡಿಸಿ ಮಣ್ಣು ಪರೀಕ್ಷೆ. ಆ ಮಣ್ಣು ಪರೀಕ್ಷೆ ಆದಾದ್ಮೇಲೆ ನೀವು ಗೊಬ್ಬರ ಹಾಕ್ಬೇಕು. ಒಂದು ತಲೆ ಬಂತು ಅಂದ್ರೆ ನಾವು ಡಾಕ್ಟರ್ ಹೋಗಿ 100 ರೂಪಾಯಿ ಖರ್ಚು ಮಾಡಿ, ಅದು ಒಳ್ಳೆ ಇಲ್ಲ ಅಂದ್ರೆ ಟೌನ್ ಅಲ್ಲಿ 200 ರೂಪಾಯಿ ಖರ್ಚು ಮಾಡಿ ಅವ್ನು ಬರ್ಕೊಡದೆ ಕ್ರೋಸಿನ್ನು ಇಲ್ಲಾಂದ್ರೆ ಅನಾಸಿನ್ನು ತಲೆನ ಕಡಿಮೆ ಮಾಡ್ತಾರೆ. 100-200 ರೂಪಾಯಿ ಖರ್ಚು ಮಾಡ್ತೀವಿ ಒಂದು ಅನಾಸಿನ ಟ್ಯಾಬ್ಲೆಟ್ ತಗೊಂಡು. ಇದಕ್ಕೆ ನೀವು ಅನ್ನ ಕೊಡುವಂತ ಜಮೀನಿಗೆ ಸುಮ್ಮನೆ ಸೋಲಿದ್ರೆ ಏನಾಗುತ್ತೆ? ಟೆಸ್ಟ್ ಮಾಡಿಸಿ ಅದು ಹೇಳುತ್ತೆ ಎಷ್ಟು ಈ ಮಣ್ಣಲ್ಲಿ ಕೆಪಾಸಿಟಿ ಇದೆ, ಎಷ್ಟು ಗೊಬ್ಬರ ಇದೆ, ಪೋಷಕಾಂಶ ಇದಾವೆ, ಎಷ್ಟು ಕೊರತೆ ಇದೆ. ಅದು ದೃಷ್ಟಿದ ಮಣ್ಣು ಪರೀಕ್ಷೆ ಕಡ್ಡಾಯ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು 1,00,000 ರೂಪಾಯಿ ಇದ್ರ ಬಗ್ಗೆ ಒಂದು ಯೋಜನೆ ಕೊಡ್ತಾ ಇದೆ. ಅದು ಈಗ ನಡೀತಾ ಇದೆ. ಸರ್ಕಾರದ ಇಂಡೈರೆಕ್ಟ್ ಸಬ್ಸಿಡಿ ಕೇಳಿದ್ರೆ ಯಾಕೆ ಗೊತ್ತಾ? ಇದೇ ರೀಸನ್ ರೈತರು ಗೊಬ್ಬರ ಕಡಿಮೆ ಮಾಡಲಿ ಯಾಕೋದು ಅಂತ. ಸಾವಯವ ಕೃಷಿ ಗೊತ್ತು ಕೊಡ್ತಾ ಇದೆ. ಇವತ್ತು ನೈಸರ್ಗಿಕ ಕೃಷಿ ಮಾಡ್ಬೇಕು ಅಂತ ಮೊನ್ನೆ ಪ್ರಧಾನಮಂತ್ರಿ ಹೇಳಿದ್ರು. ಯಾಕಂದ್ರೆ ಮುಂದೆ ಜೀವ ಏನಿಲ್ಲ, ಒಂದ್ ಮಣ್ಣು ಬೆಳಿತ್ರ ಅಷ್ಟೇ, ಎಷ್ಟು ಬೇಕಾದ್ ಬರುತ್ತೆ ಅಷ್ಟೇ. ಆದ್ರೆ ಜೀವ ಇಲ್ಲ ಅಂತ ಸತ್ವ ಇಲ್ಲ, ಅದೆಲ್ಲ ಮಾಡದೆ ಕಾರಣ ಜಮೀನು ಪಕ್ಕ ಕಾಡು ಬರುತ್ತೆ, ಅಲ್ಲಿ ಯಾರು ಗೊಬ್ಬರ ಹಾಕ್ತಾರ, ನೀರ್ ಹಾಕ್ತಾರ, ಅದೇ ನಿಮ್ಮೂರ ಬೆಳೆಯುತ್ತೆ. ಅದು ಮಣ್ಣಲ್ವಾ, ನಿಮ್ ಪಕ್ಕದ ಜಮೀನ ಅದು, ಅದ ಯಾರು ಡಿಸ್ಟರ್ಬ್ ಮಾಡಿಲ್ಲ, ನ್ಯಾಚುರಲ್ ಹಂಗೆ ಇದೆ. ನಾವು ಡಿಸ್ಟರ್ಬ್ ಮಾಡಿದ್ವಿ ಈ ಮಣ್ಣನ್ನ, ನಮಗೆ ಬೇಕಾದ ತಿರುಚ್ಕೊಂಡಿದೀವಿ ಮಣ್ಣನ್ನ. ಆಧುನಿಕ ಪದ್ಧತಿ ಕೃಷಿ ಪದ್ಧತಿಗಳನ್ನು ಅನುಸರಿಸ್ತಾರೆ, ಅದು ಮಾಡಕ್ ಬೇಡ ಅಂತ ಅಲ್ಲ, ಆದ್ರೆ ಅದು ವೈಜ್ಞಾನಿಕ ಮಾಡೋದು. ಯುವ ದೃಷ್ಟಿಯಿಂದ ಇದು ಒಂದು ಮೂಲ ಕಾರಣ. ಇವತ್ತು ನಗರ ಪ್ರದೇಶ ಮಣ್ಣು ಆರೋಗ್ಯಕರ ಹಾಕ್ಬೇಕು ಅಂತಂದ್ರೆ, ಇವತ್ತು ನಗರ ಇರತಕ್ಕಂತ ಮಣ್ಣುಗಳು ಮತ್ತು ಗ್ರಾಮೀಣ ಪ್ರದೇಶದ ಮಣ್ಣುಗಳು ಬಹಳ ವ್ಯತ್ಯಾಸ ಇದೆ. ಗ್ರಾಮೀಣ ಪ್ರದೇಶದ ಮಣ್ಣುಗಳು ಹೇಗಂದ್ರೆ, ರೈತರು ಅಟ್ಲೀಸ್ಟ್ ಯಾವುದೇ ಒಂದು ಬೇರೆ ತರ ಒಂದು ರೀತಿ ನೋಡಿದ್ರೆ ಕರೆಕ್ಟ್ ಮ್ಯಾನೇಜ್ ಮಾಡ್ತಾರೆ. ಆ ಒಂದು ದೃಷ್ಟಿಯಿಂದ ಅಟ್ಲಿ ಗ್ರಾಮೀಣ ಮಣ್ಣುಗಳು ಪರವಾಗಿಲ್ಲ. ಆ ನಗರ ಪ್ರದೇಶ ಮಣ್ಣುಗಳು ಬಂದು ಅದು ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಮುಂಚೆ ಕಾರಣ ನಿಮ್ಗೆಲ್ಲ ಗೊತ್ತಿರ್ಬೋದು, ಈ ಸಾಯಿಲ್ ಸೀಡಿಂಗ್ ಅಂತ ಹೇಳಿ ಮಣ್ಣು ಮುಚ್ಕೊಳ್ಳೋದು ಅಂತ. ಅಂದ್ರೆ ನಗರ ಲೇಔಟ್ ಮಾಡ್ತಾರೆ, ಅದು ಕಾಂಕ್ರೀಟ್ ರೋಡ್ ಮಾಡ್ತಾರೆ, ಆಮೇಲೆ ಆಸ್ಫಾಲ್ಟ್ ತಾ ಹಾಕ್ತಾರೆ, ಬಿಲ್ಡಿಂಗ್ ಕಟ್ತಾರೆ, ಏನಾಗುತ್ತೆ ಜೊತೆಗೆ ಈ ಒಂದು ಕಲುಷಿತ ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡ್ತೀವಿ. ಅದೇ ಮಾಡುತ್ತೆ ಎಲ್ಲ ಬ್ಲಾಕ್ ಮಾಡುತ್ತೆ, ನೀರು ಇಂಗೋದಿಲ್ಲ, ನೀರು ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಇವತ್ತು ಫ್ಲಡ್ ಬಂದಿದ್ರೆ ಯಾವ ಗ್ರಾಮೀಣ ಪ್ರದೇಶಗಳು ಕೊಚ್ಚಲು ಹೋಗಲ್ಲ, ಇವತ್ತು ನಗರ ಪ್ರದೇಶಗಳು ನೀರು ನುಗ್ಗುತ್ತೆ ಅಲ್ವಾ. ಹಾಗೆ ನೀರು ಇಟ್ಕೊಳ್ಳೋ ಶಕ್ತಿ ಇಲ್ಲ, ಎಲ್ಲ ಕಂಪ್ಲೀಟ್ ಸೀರ ಇದೆ ಎಂಟೈರ್ ನಗರ. ಸೊ ಅವಾಗ ಏನಾಗುತ್ತೆ, ನೀರು ಭೂಮಿ ಇರಲ್ಲ, ಪೋಷಕಾಂಶ ಇರಲ್ಲ, ಕಾರ್ಬನ್ ಇರೋದಿಲ್ಲ, ಏನಾಗುತ್ತೆ ನಗರ ಹಸೀಕರಣ ಅಂತ ಹೇಳ್ತೀವಿ. ಏನಿದೆ ಪ್ಲಾಂಟ್ ಇಲ್ಲ, ಸಸ್ಯ ಜಗತ್ತು ನಗರಗಳಿಗೆ ಇಲ್ಲ, ಸಸ್ಯ ಜಗತ್ತು ಇತ್ತು ಅಟ್ಲೀಸ್ಟ್ ಒಂದು ಒಳ್ಳೆ ಗಾಳಿ ಬರುತ್ತೆ. ಅದಕ್ಕೋಸ್ಕರ ಈ ನಗರ ಪ್ರದೇಶದ ಬಂಡುಗಳನ್ನು ನೀವು ಕಾಪಾಡ್ಕೊಳ್ಬೇಕು, ಅದು ಮ್ಯಾನೇಜ್ ಮಾಡಿ, ಆ ಸೀಲಿಂಗ್ ಏನಿತ್ತು ಅಂದ್ರೆ ಅದನ್ನ ಅವಾಯ್ಡ್ ಮಾಡಿ, ತೆಗೀರಿ ಡ್ರೈನೇಜ್ ಮತ್ತೆ ಬ್ಲಾಕ್ ಆಗಿದೆ ಅದನ್ನು ಮಾಡಿ, ಕಸ ಕಟ್ಟಿ ಪೇಪರ್ ಕವರ್ಗಳು ಪ್ಲಾಸ್ಟಿಕ್ ಸೀಟ್ ಎಲ್ಲ ರೋಡಲ್ಲಿ ಬಿಸಾಕ್ತೀವಿ, ಎಲ್ಲ ಚರಂಡಿ ಬ್ಲಾಕ್ ಮಾಡುತ್ತೆ ಅಲ್ವಾ. ಏನಾಗ್ತದೆ ಭೂಮಿಯೊಳಗೆ ನೀರು ಇಲ್ಲ, ವಾಟರ್ ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಆಗುತ್ತೆ, ನೈರ್ಮಲೀಕರಣ ಇವೆಲ್ಲ ದೃಷ್ಟಿಯಿಂದ ನಗರ ಪ್ರದೇಶಕ್ಕೋಸ್ಕರ ಈ ವರ್ಷದ ಕೋಶವಾಕ್ಯ ಮಾಡಿ ಅದನ್ನ ನಗರದ ಮೂಲಗಳು ಕೂಡ ಒಂದು ಗಮನ ಕೊಡಿ. ಅದು ಒಂದು ಮ್ಯಾರೇಜ್ ಒಂದು ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಳಿಕ್ಕೆ ನಗರ ಪ್ರದೇಶ ಮಣ್ಣು ಚೆನ್ನಾಗಿರ್ಬೇಕು ಅಂತೇಳಿ ಜಾಗತಿಕ ಮಟ್ಟದಲ್ಲಿ ಇವತ್ತು ಒಂದು ಹೊಸ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈ ಮಣ್ಣು ಒಂದು ಇಂಚು ಮಣ್ಣು ಉತ್ಪತ್ತಿ ಆಗ್ಲಿಕ್ಕೆ 100 ಆಕ್ಷ ಬೇಕು, ಅದು ಅವನತಿ ಆಗ್ಲಿಕ್ಕೆ ಒಂದು ದಿನ ಸಾಕು ಅಲ್ವಾ. ಈ ಒಂದು ದೃಷ್ಟಿಯಿಂದ ನೀವು ಎಚ್ಚೆತ್ತಿರ್ಬೋದು, ಯಾರು ರೈತರು ನಂಬಿದ್ರು, ಯಾರು ರೈತರು ಜಮೀನ ಮೇಲೆ ಒಂದು ಅವಲಂಬಿಸಿದ್ರು, ನೀವು ಎಚ್ಚೆತ್ಕೊಂಡು ಮಣ್ಣನ್ನು ಕಾಪಾಡ್ಕೊಳ್ಬೇಕು, ನಿಮ್ ನಿಮ್ಮ ಜವಾಬ್ದಾರಿ. ಬೇರೆ ಸರ್ಕಾರದವ್ರು ಮಾಡ್ತಾರೆ, ಅವ್ರು ಬೇರೆ ತರ ಕೊಡ್ತಾರೆ, ಅದ ಯಾವಾಗ ಕೊಡ್ತಾರೆ, ಆದ್ರೆ ನಿಮ್ಮ ಜಮೀನು ನೀವು ಕಾಪಾಡ್ಕೊಂಡು ನಿಮ್ ಜವಾಬ್ದಾರಿ ತಾನೆ. ನಾಳೆ ಊಟ ಇಲ್ಲ ಅಂದ್ರೆ ಸರ್ಕಾರದ ಕೊಡ್ತಾರ ಇಲ್ಲ. ಇವತ್ತು ಮಣ್ಣನ್ನು ನಾವು ಸಾಯಿಲ್ ಹೆಲ್ತ್ ಅನ್ನ ಮಣ್ಣು ಆರೋಗ್ಯವನ್ನ ಲಿಂಕ್ ಕೊಟ್ಟಿವಿ, ಯಾರಕ್ಕೆ ಗೊತ್ತಾ ಫುಡ್ ಸೆಕ್ಯೂರಿಟಿ ಹೇಳ್ತೀವಿ. ಇವತ್ತು ಆಹಾರ ಭದ್ರತೆ ಎಲ್ಲಿಂದ ಬರ್ತಾ ಇದೆ, ನಮ್ಮ ರೈತರು ಬೆಳೆದಿರ್ತಾರಲ್ವ, ಜೊತೆಗೆ ಆ ರೈತರು ಮಣ್ಣು ಮೇಲೆ ಡಿಪೆಂಡ್ ಆಗುತ್ತೆ. ಮಣ್ಣು ಆರೋಗ್ಯಕರ ಮಣ್ಣು ಆರೋಗ್ಯವಾದ ಬೆಳೆ ಕೊಡುತ್ತೆ, ಮತ್ತು ಆಹಾರ ಉತ್ಪಾದಕರು ಜಾಸ್ತಿ ಮಾಡಿ ಫುಡ್ ಸೆಕ್ಯೂರಿಟಿ, ನ್ಯೂಟ್ರಿಷನ್ ಸೆಕ್ಯೂರಿಟಿ, ಬಯೋಡೈವರ್ಸಿಟಿ ಎಲ್ಲ ಮಣ್ಣು ಎಂತ ಮಣ್ಣು ಫುಡ್ ಸಾಯಿಲ್ ಹೆಲ್ತಿ ಸಾಯಿಲ್. ಫುಡ್ ಸೆಕ್ಯೂರಿಟಿ ಬೇರೆ ಮ್ಯಾನುಫ್ಯಾಕ್ಚರ್ ಮಾಡಕ್ ಬರಲ್ಲ, ಫ್ಯಾಕ್ಟ್ರಿ ಮಣ್ಣೆ ಮ್ಯಾನುಫ್ಯಾಕ್ಚರ್. ಮತ್ತೆ ನಮ್ಮ ಹ್ಯೂಮನ್ ಹೆಲ್ತ್ ಕೂಡ ಮಣ್ಣಿನ ಹೆಲ್ತ್ಗೆ ಲಿಂಕ್ ಆಗಿದೆ, ಕಂಡ ಹ್ಯೂಮನ್ ಹೆಲ್ತ್ ಇಸ್ ಆಲ್ಸೋ ಲಿಂಕ್ ಇಡ್ಬಿತ್ತಾವ ಸಾಯಿಲ್ ಹೆಲ್ತ್. ಯಾಕೆಂದ್ರೆ ನೀವೇನಾದ್ರೂ ಯಥೇಚ್ಛವಾದ ಗೊಬ್ಬರ, ಹೆವಿ ಮೆಟಲ್ಸ್, ಟಾಕ್ಸಿಕ್ ಕೆಮಿಕಲ್ಸ್ ಭೂಮಿ ಹತ್ರ ಆ ಬೆಳೆ ತಗೊಳತ್ತೆ ಮಣ್ಣಿಂದ, ನಾವು ಆ ಬೆಳೆನ ತಿಂತೀವಿ, ದನ ಕರು ಮನುಷ್ಯರು ಎಲ್ಲರೂ, ನಮ್ಮ ಬಾಡಿ ಕೂಡ ಕಲಿಸ್ತಾರೆ. ಸೊ ಹ್ಯೂಮನ್ ಹೆಲ್ತ್ ಕೂಡ ಲಿಂಕ್ ಮಣ್ಣಿಗೆ. ಮೊದಲಾಗಲ್ಲ ಏನು ಇಲ್ಲ, ಒಂದು ದೃಷ್ಟಿ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ ತಿಪ್ಪೇಶಪ್ಪ ಸರ್ಗೆ ಧನ್ಯವಾದಗಳು. ಈಗ ಡಾಕ್ಟರ್ ಡಿಸಿ ಹನುಮಂತ ಸ್ವಾಮಿ, ಸಹವಿಸ್ತರಣ ನಿರ್ದೇಶಕರು, ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಶ್ವ ಮಣ್ಣು ದಿನ ಥೈಲ್ಯಾಂಡ್ ರಾಜ ಅವರು ಈ ಒಂದು ಮಣ್ಣಿನ ಬಗ್ಗೆ ಅಂತಾರಾಷ್ಟ್ರೀಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು, ಅದರಿಂದ ಇವತ್ತು ಹುಟ್ಟಿದ ದಿನ ಪ್ರಯುಕ್ತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತ. ಈಗ ನಾವು ನಮ್ಮ ಎದುರು ನಾವು ಹುಟ್ಟಿದ ದಿನವನ್ನು ನಾವು ಆಚರಣೆ ಮಾಡ್ತಾ ಇರ್ತೀವಿ ಅಲ್ವಾ, ಹುಟ್ಟಿದ ದಿನ. ಅದೇ ರೀತಿ ನಾವು ನಮ್ಮ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ವತಿಯಿಂದ ನಾವು ಅನೇಕ ವಿಶೇಷ ದಿನಗಳನ್ನು ಆಚರಣೆ ಮಾಡ್ತಾ ಇರ್ತೀವಿ. ಈಗ ಉದಾಹರಣೆಗೆ ಮೇ 20 ಜೇನು ನೊಣಗಳ ಒಂದು ದಿನಾಚರಣೆ ಅಂತ ಮಾಡ್ತೀವಿ. ನಂತರ ಅಕ್ಟೋಬರ್ 14 ವಿಶ್ವ ಆಹಾರ ದಿನವನ್ನು ಆಚರಣೆ ಮಾಡ್ತೀವಿ. ಕೃಷಿಯಲ್ಲಿ ನಿರತ ಮಹಿಳಾ ದಿನವನ್ನು ಮಾಡಿದೀವಿ. ಅದೇ ರೀತಿ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡ್ತೀವಿ. ಇದೇ ತಿಂಗಳು 23 ರೈತರ ದಿನವನ್ನು ಆಚರಣೆ ಮಾಡ್ತೀವಿ. ಇನ್ನು ಪರಿಸರ ದಿನ, ಈ ರೀತಿ ಅನೇಕ ದಿನಗಳನ್ನ ನಾವು ನಮ್ಮ ವಿಶ್ವವಿಜ್ಞಾನ ವತಿಯಿಂದ ಆಚರಣೆ ಮಾಡ್ತೀವಿ. ಅದರಂತೆ ಇವತ್ತು ಈಗ ಯಾವುದೇ ಬೆಳೆಯಲ್ಲಿರ್ಬೋದು ಇಳುವರಿ ಕಡಿಮೆ ಇರೋದಕ್ಕೆ ಅನೇಕ ಕಾರಣಗಳು ಇರ್ತವೆ. ಈಗ ಅದರಲ್ಲಿ ವಾತಾವರಣದ ವೈಪರೀತ್ಯ ಅಂತ ಹೇಳಿದ್ರೆ ಈಗ ಉಷ್ಣಾಂಶ ಇರಬಹುದು, ತೇವಾಂಶ, ಆರ್ದ್ರತೆ, ಇದು ಏರುಪೇರಾದಾಗ ರೈತರು ನೀವು ಬೆಳೆದಂತಹ ಬೆಳೆಗಳಲ್ಲಿ ಇಳುವರಿ ಪ್ರಮಾಣ ಕಡಿಮೆ ಆಗುತ್ತೆ. ನಂತರ ಹೆಚ್ಚು ಇಳುವರಿ ಕೊಡ್ತಕ್ಕಂತಹ ಸುಧಾರಿತ ತಳಿಗಳನ್ನ ನೀವು ಬೆಳೆದಿದ್ದಾಗಲೂ ಕೂಡ ಇಳುವರಿ ಕಡಿಮೆ ಆಗುತ್ತೆ. ನಂತರ ಕೀಟ ಮತ್ತು ರೋಗದ ಬಾಧೆ ಹೆಚ್ಚಾದಾಗಲೂ ಕೂಡ ಇಳುವರಿ ಕಡಿಮೆ ಆಗುತ್ತೆ. ಅದೇ ರೀತಿ ಪೋಷಕಾಂಶಗಳ ಒಂದು ಕೊರತೆ ಆದಾಗಲೂ ಕೂಡ ಬೆಳೆಗಳಲ್ಲಿ ಇಳುವರಿ ಕಡಿಮೆ ಆಗುತ್ತೆ. ಪೋಷಕಾಂಶ ಈಗ ಅದರಲ್ಲಿ ಮುಖ್ಯ ಪೋಷಕಾಂಶಗಳು ಸಾರಜನಕ, ರಂಜಕ, ಪೊಟಾಶ್ ಇರಬಹುದು. ಅದೇ ರೀತಿ ಲಘು ಪೋಷಕಾಂಶಗಳು ಕೂಡ ಬಹಳ ಇಂಪಾರ್ಟೆಂಟ್. ಈಗ ಅದರಲ್ಲಿ ಈಗ ಜಿಂಕ್, ಬೋರನ್ನು, ಐರನ್ನು, ಈ ರೀತಿ ಪೋಷಕಾಂಶ ಮುಖ್ಯ ಪೋಷಕಾಂಶಗಳು ಮತ್ತೆ ಲಘು ಪೋಷಕಾಂಶಗಳು ಅವು ಜಾಸ್ತಿನೂ ಇರಬಾರ್ದು, ಕಡಿಮೆನೂ ಇರಬಾರ್ದು. ಈಗ ನಾವು ಒಂದೊಂದು ಬೆಳೆಗಳಲ್ಲಿ ನೀವು ಬೆಳೆ ಹಾಕೋದಕ್ಕಿಂತ ಮುಂಚೆ ನೀವು ಮಣ್ಣನ್ನು ಪರೀಕ್ಷೆಯನ್ನು ಮಾಡಿಸ್ಕೋಬೇಕು. ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನೀವು ಮಣ್ಣನ್ನು ಪರೀಕ್ಷೆ ಮಾಡಿಸ್ಕೊಂಡಾಗ ನೀವು ಯಾವ್ದು ಬೆಳೆ ಹಾಕ್ತೀರಾ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀವು ಯಾವ್ಯಾವ ಪೋಷಕಾಂಶಗಳನ್ನು ಕೊಡಬೇಕು ಅಂತ ನಾವು ಪರೀಕ್ಷೆ ಮಾಡಿ ನಿಮಗೆ ರಿಪೋರ್ಟ್ ಅನ್ನು ಕೊಡ್ತೀವಿ. ಅದರಂತೆ ನೀವು ನಿಮ್ಮ ಬೆಳೆಗಳಿಗೆ ಪೋಷಕಾಂಶಗಳನ್ನು ಕೊಡ್ತಕ್ಕಂಥದ್ದು. ಕೆಲವು ರೈತರು ಏನು ಪರೀಕ್ಷೆಯನ್ನು ಮಾಡ್ಕೊಳ್ಳೇ ಇಲ್ಲ, ನಿಮಗೆ ಮನಸ್ಸು ಬಂದಂತೆ ಪೋಷಕಾಂಶಗಳನ್ನು ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆಲ್ರೆಡಿ ಪೋಷಕಾಂಶಗಳು ಇರುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ, ಮತ್ತೆ ಪುನಃ ಅದೇ ಪೋಷಕಾಂಶವನ್ನು ನೀವು ಜಾಸ್ತಿ ಕೊಟ್ಟಾಗ ಏನಾಗುತ್ತೆ, ಮಣ್ಣಿನ ಫಲವತ್ತತೆ ಹಾಳಾಗುತ್ತೆ ಅಂತ ಹೇಳಿದ್ರೆ ಈ ಮಣ್ಣಿನಲ್ಲಿ ಬೆಳೆಗಳಿಗೆ ಬೇಕಾಗಿರ್ತಕ್ಕಂತ ಉಪಯುಕ್ತ ಜೀವಾಣುಗಳು ಅವು ನಶಿಸಿ ಹೋಗ್ತವೆ. ಹಾನಿಕಾರಕ ಲವಣಾಂಶಗಳ ಪ್ರಮಾಣ ಜಾಸ್ತಿ ಆಗುತ್ತೆ, ಯಾವಾಗ ಮಣ್ಣಿನ ಫಲವತ್ತತೆ ಹಾಳಾಗುತ್ತೆ. ನೀವು ಹಾಕಿದಂತಹ ಬೆಳೆ ಅದು ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ. ಒಂದ್ ಬೆಳೆ ಬೆಳವಣಿಗೆ ಆದರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಇಳುವರಿ ನೀವು ತೆಗೆದುಕೊಳ್ಳಲು ಸಾಧ್ಯತೆ ಇರೋದಿಲ್ಲ. ಅದರಿಂದ ಆದಷ್ಟು ನಿಮ್ಮ ಭೂಮಿಗೆ ಸಾವಯವ ಗೊಬ್ಬರಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತಕ್ಕಂಥದ್ದು. ಅದರಲ್ಲಿ ಈಗ ಕೊಟ್ಟಿಗೆ ಗೊಬ್ಬರ ಇರಬಹುದು, ನೆಲ್ಲಿನ ಗೊಬ್ಬರ ಇರಬಹುದು, ಹಸಿರೆಲೆ ಗೊಬ್ಬರ ಇರಬಹುದು, ನಂತರ ಕಾಂಪೋಸ್ಟ್ ಗೊಬ್ಬರ, ನಂತರ ಎರೆಹುಳ ಗೊಬ್ಬರ ಇರಬಹುದು, ಜೈವಿಕ ಗೊಬ್ಬರಗಳನ್ನು ಕೊಡ್ತಕ್ಕಂಥದ್ದು, ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟರೂ ಕೂಡ ನೀವು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಕೊಡ್ತಕ್ಕಂಥದ್ದು ರಾಸಾಯನಿಕ ಗೊಬ್ಬರಗಳನ್ನ. ಈಗ ಭತ್ತದಲ್ಲಿ ನೀವು ಸಾರಜನಕಯುಕ್ತ ಗೊಬ್ಬರ ಹೆಚ್ಚಾಗಿ ಕೊಟ್ಟಾಗ ಭತ್ತದಲ್ಲಿ ಈ ಕಂದು ಜೀವಿಗಳ ಅದು ಜಾಸ್ತಿ ಆಗುತ್ತೆ, ನಂತರ ಬೆಂಕಿ ರೋಗ ಜಾಸ್ತಿ ಆಗುತ್ತೆ. ಗೊತ್ತಾ? ಅದೇ ರೀತಿ ಅಡಿಕೆನಲ್ಲೂ ಕೂಡ ಈಗ ಏನಾದ್ರು ಬೋರನ್ ಇರಬಹುದು, ನಂತರ ಪೊಟ್ಯಾಶ್ ಅವು ಕೊರತೆ ಆದಾಗಲೂ ಕೂಡ ಏನಾಗುತ್ತೆ, ಅರುಳು ಉದುರ್ತಕ್ಕಂಥದ್ದು. ನಂತರ ಇಡಿಮುಂಡಿಗೆ ಬೋರನ್ ಸಮಸ್ಯೆಯಿಂದ ಕೂಡ ಇಡಿಮುಂಡಿಗೆ ಹೆಚ್ಚಾಗ್ತಕ್ಕಂಥದ್ದು. ಈಗ ನೀವು ಅಡಿಕೆ ತೋಟದಲ್ಲಿ ಏನು ಕೆರೆ ಗೋಡು ಮಣ್ಣನ್ನು ಹೆಚ್ಚಾಗಿ ಹಾಕ್ತೀರ, ಅವಾಗ ಏನಾಗುತ್ತೆ ಅದು ಒಂದು ರೀತಿ ಒಂದು ಸಿಮೆಂಟ್ ಕಾಂಪ್ಯಾಕ್ಟ್ ಸಿಮೆಂಟ್ ತರ ಗಿಡ ಹಿಡಿದುಕೊಳ್ಳುತ್ತೆ. ಬೇರೆಗೆ ಪೋಷಕಾಂಶಗಳನ್ನ ನೀರನ್ನು ಎದುರ್ಕೊಳ್ಳಕ್ ಆಗೋದಿಲ್ಲ. ಗೊತ್ತಾ? ಅದರಿಂದ ನೀವು ಮಣ್ಣನ್ನು ಕೂಡ ಸರಿಯಾದ ರೀತಿಯಲ್ಲಿ ಕಾಪಾಡ್ಕೋಬೇಕು, ಫಲವತ್ತತೆಯನ್ನು ಕಾಪಾಡ್ಕೋಬೇಕು, ಮಣ್ಣಿನ ಸಂರಕ್ಷಣೆ ಕೂಡ ಬಹಳ ಇಂಪಾರ್ಟೆಂಟ್. ಈಗ ನೀವು ನಿಮ್ಮ ಜಮೀನಿನಲ್ಲಿ ಏನ್ ಮಾಡ್ಬೇಕು, ಬದುಗಳನ್ನು ಹಾಕ್ಬೇಕು, ನಂತರ ಮರ ಗಿಡಗಳನ್ನು ಹಾಕ್ತಕ್ಕಂಥದ್ದು, ಮಣ್ಣು ಕೊಚ್ಚಿ ಹೋಗ್ಬಾರದು, ಅಡ್ಡಲಾಗಿ ನೀವು ಮಣ್ಣು ಕೊಚ್ಚಿ ಹೋಗ್ಬಾರದು, ಬೇಸಾಯ ಮಾಡ್ತಕ್ಕಂಥದ್ದು ಅಡ್ಡಲಾಗಿ. ಈ ರೀತಿ ನೀವು ಮಣ್ಣನ್ನ ಫಲವತ್ತತೆಯನ್ನ ಸರಿಯಾಗಿ ಕಾಪಾಡ್ಕೋಬೇಕು. ನಂತರ ಕೆಲವೊಂದು ಹಸಿರಿಲ್ಲೆ ಗೊಬ್ಬರಗಳು ಅಂತ ಹೇಳಿದ್ರೆ ಡಯಾಂಚ ಇರ್ಬೋದು, ಸೆಣಬು, ಅವನ್ನ ಬೆಳೆದು ಮಣ್ಣಿಗೆ ಸೇರಿಸ್ತಕ್ಕಂಥದ್ದು. ಭತ್ತ ಕಟಾವು ಆದ್ಮೇಲೆ ನೀವು ಆದಷ್ಟು ದ್ವಿದಳ ಧಾನ್ಯ ಬೆಳೆಗಳನ್ನ ಬಿಡ್ತಕ್ಕಂಥದ್ದು, ಅಲಸಂದಿ ಇರ್ಬೋದು, ಹೆಸರು ಇರ್ಬೋದು, ಹತ್ತಿ ಇರ್ಬೋದು, ಅವನ್ನೇನು ಎಲೆ ಅಲೆ ಉಳಿತೈತೆ ಅವಾಗ ಮಣ್ಣಿನ ಫಲವತ್ತತೆ ಕೂಡ ಚೆನ್ನಾಗುತ್ತೆ. ಈ ರೀತಿ ಆದಷ್ಟು ನೀವು ಮಣ್ಣಿನ ಫಲವತ್ತತೆಯನ್ನ ನೀವು ಚೆನ್ನಾಗಿ ಕಾಪಾಡ್ಕೋಬೇಕು, ಮಣ್ಣಿನ ಸವಕಳಿ ಕೂಡ ಆಗದಂಗೆ ತಡೆಗಟ್ಟಬೇಕು. ನೀವು ಹೆಚ್ಚಿನ ಒಂದು ಮಾಹಿತಿಗೋಸ್ಕರ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿಕೊಂಡು ಏನು ಯಾವ್ಯಾವ ಬೆಳೆಗಳಿಗೆ ಏನೇನು ಗೊಬ್ಬರಗಳನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ಮಾಹಿತಿಯನ್ನು ಪಡ್ಕೊಂಡು ಅದರಂತೆ ನೀವು ನಿಮ್ಮ ಭೂಮಿಗೆ ಪೋಷಕಾಂಶಗಳನ್ನು ಕೊಡೋದ್ರಿಂದ ಒಂದು ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೋಬಹುದು, ನಂತರ ಮಣ್ಣಿನ ಸವಕಳಿ ಅದನ್ನು ತಡೆಗಟ್ಟಬಹುದು, ಮತ್ತೆ ಹೆಚ್ಚಿನ ಇಳುವರಿಯನ್ನು ಕೂಡ ಪಡೆಯಲಿಕ್ಕೆ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಂದು ಮಾತನ್ನು ನಮಸ್ತೆ. ನಮಸ್ಕಾರ. ಮಣ್ಣಿನ ಆರೋಗ್ಯ ನಿರ್ವಹಣೆಯಲ್ಲಿ ಸಾವಯವ ಕೃಷಿಯ ಪಾತ್ರದ ಬಗ್ಗೆ ತಿಳಿಸಿಕೊಟ್ಟ ಡಾಕ್ಟರ್ ಬಿಸಿ ಹನುಮಂತ ಸಮಯದವರಿಗೆ ಧನ್ಯವಾದಗಳು. ಈಗ ಮಣ್ಣು ಆರೋಗ್ಯ ಕಾರ್ಡ್ ಬಿಡುಗಡೆ ಸಮಾರಂಭ. ಈ ಕಾರ್ಯಕ್ರಮ ಎಲ್ಲ ಗಣ್ಯರು ಕೈ ಜೋಡಿಸಿ ನಡೆಸಿಕೊಡ್ಬೇಕೆಂದು ಕೇಳ್ಕೊಡ್ತಾರೆ. ಚಂದ್ರಪ್ಪ ಬಿನ್ ಕೊಟ್ರಪ್ಪ, ಋತಿಕೊಪ್ಪ ಸರ್ವ ಸರ್ವಂ, ನಂತರ ಎಸ್ ಪಿ ರಾಜಪ್ಪ ಬಿನ್ ವೀರಭದ್ರಪ್ಪ, ಚಿಕ್ಕಜೋಗಿಯಲ್ಲಿ ಶಿಕಾರಿಪುರ, ನೆಕ್ಸ್ಟ್ ರಂಗಪ್ಪ ಆಲದಳ್ಳಿ, ಕೊನೆಯದಾಗಿ ಹಾಲ್ ಸಿದ್ದಪ್ಪ ಆಲದಳ್ಳಿ. ಮಣ್ಣು ಅವರಿಗೆ ವಿತರಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಇದೀಗ ಶ್ರೀಯುತ ಕೆ ರಾಘವೇಂದ್ರನವರು, ಜಿಲ್ಲಾಧ್ಯಕ್ಷರು, ರಾಜ್ಯ ರೈತ ಸಂಘ ಹಾಗೂ ಪ್ರಗತಿಪರ ರೈತರು ಮತ್ತು ಮೈಸೂರು ಕೃಷಿಕರು ಈ ಸಂದರ್ಭವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾಯಿದ್ದೀನಿ. ಮಣ್ಣಿನ ದಿವಸ ಅಂತ ನಂಗೆ ಗೊತ್ತಿರಲಿಲ್ಲ. ಬೆಳಿಗ್ಗೆ 5 ಗಂಟೆಗೆ ಪೇಪರ್ ನೋಡ್ತಾ ಇದ್ದೆ, ಅದ್ರಲ್ಲಿ ವಿಜಯ ಕರ್ನಾಟಕದಲ್ಲಿ ಮಣ್ಣು ದಿನ ಅಂತ ಹೇಳಿ ಒಂದು ಸಣ್ಣ ಇದಾಕಿದ್ರು. ಅದು ನೋಡಿ ತುಂಬಾ ಖುಷಿಯಾಯ್ತು. ಅದನ್ನ ಹಂಗೆ ಫೋಟೋ ಹೊಡೆದು ನನ್ನ ವಾಟ್ಸಪ್ಗೆ ಹಾಕಿ. ಯಾಕೆ ಅಂದ್ರೆ ಭೂಮಿನ ನಾವು ಹಾಳು ಮಾಡಿದೀವಿ. 1950 ಇಸ್ವಿಯಲ್ಲಿ ಆಹಾರ ಕಡಿಮೆ ಇದೆ ಅಂತೇಳಿ ಸರ್ಕಾರ ಹೆಚ್ಚು ಹೆಚ್ಚು ಬೆಳೆ ಬೆಳೀರಿ, ಆಹಾರ ಕಡಿಮೆ ಐತೆ ಅಂತೇಳಿ ನಮ್ಗೆ ಹೆಚ್ಚು ಹೆಚ್ಚು ಬೆಳೆಗೆ ರಾಸಾಯನಿಕ ಮತ್ತೆ ಔಷಧಿಗಳನ್ನ ತಯಾರು ಮಾಡಿ ಜನಕ್ಕೆ ರೈತರಿಗೆ ಕೊಟ್ರು. ನಾವು ರೈತರು ಚೆನ್ನಾಗಿ ಬೆಳೆದು ಎಲ್ಲರಿಗೂ ಊಟ ಕೊಡ್ತೀವಿ. ಆದ್ರೆ ಒಂದ್ ಕಡೆ ಭೂಮಿ ಆರೋಗ್ಯ ಮತ್ತೆ ನಮ್ಮ ಆರೋಗ್ಯ ಎರಡೂ ಹಾಳಾಗ್ತದೆ ಅಂತೇಳಿ ನಮ್ಗೆ ಆಮೇಲೆ ದಿವಸ ದಿವಸ ಆದ್ಮೇಲೆ ಗೊತ್ತಾಯ್ತು. ನಾನು SSLC ಓದ್ಬೇಕಾದ್ರೆ ನಮ್ಮಅಪ್ಪ ಅವರು ದನಿನ ಕೊಟ್ಟಿಗೆ ಗೊಬ್ಬರದಲ್ಲೇ ವ್ಯವಸಾಯ ಮಾಡ್ತಾ ಇದ್ರು, ಅದೇ ಗೊಬ್ಬರ. ಆಮೇಲೆ ಅದೇ ಈಗ ರಾಸಾಯನಿಕ ಬಂದ್ಮೇಲೆ ನಮ್ಮಅಪ್ಪರು ರಾಸಾಯನಿಕ ಹಾಕ್ತಾ ಇರ್ಲಿಲ್ಲ. ನಮ್ ಬಯ್ಯರು ಏ ವಿಷ ಹಾಕ್ತಾರನ ಯಾರೇ ಅಂತ ನನಗೆ ಬಯ್ಯರು. ನಾನ್ ರಾತ್ರಿ ಈ ಮೂಗ್ ಪಿಚ್ಚರ್ ಅಂತೇಳಿ ಹಳ್ಳಿ ಒಳಗೆ ತೋರಿಸೋರು, ಗೊಬ್ಬರ ಹಾಕಿ ಬೇಗ ಬೇಗ ಬೆಳೆ ಬರುತ್ತೆ, ಬೇಗ ಬೇಗ ತೆನೆ ಬರುತ್ತೆ, ನೀವ್ ಶ್ರೀಮಂತರ ಹಾಕಿರಾ ಅಂತ ದುಡ್ಡು ಜನ ಜನ ಎಣಿಸೋದೆಲ್ಲ ಮೂಗ್ ಪಿಚ್ಚರ್ ನ ತೋರಿಸ್ಬಿಡೋರು. ನಾನು ನಮ್ಮ ಅಪ್ಪಗೆ ಜಗಳ ಮಾಡಿ ಸೀಮೆ ಗೊಬ್ಬರ ತಂದು ಹಾಕಿ ಹಾಕ್ತೀನಿ, ನನ್ ಬೆಳೆ ಜಾಸ್ತಿ ಬೆಳೆ ಬೆಳಿತೀನಿ, ನಾನು ಶ್ರೀಮಂತ ಆಗ್ತೀನಿ ಅಂತೇಳಿ ನಮ್ಮಅಪ್ಪನ ಹತ್ರ ಜಗಳ ಮಾಡಿ ನಾನು ರಾಸಾಯನಿಕ ತಂದು ಹಾಕ್ತಾನೆ ಇದ್ದೆ. ಆಮೇಲೆ ಸ್ವಲ್ಪ ದಿವಸ ಚೆನ್ನಾಗಿ ಬೆಳೆದಿವಿ, ಚೆನ್ನಾಗಿ ಆಯ್ತು. ಆಮೇಲೆ ನಮ್ಮ ಆರೋಗ್ಯ ಕೆಡ್ತಾ ಇತ್ತೆ, ಇದ್ರಿಂದ ನಮ್ಮ ಭೂಮಿ ಹಾಳಾಗ್ತಾ ಇತ್ತು ಅಂತ ಎಲ್ರಿಗೂ ಅರಿವು ಬಂತು. ನಾನು 20 ವರ್ಷದ ಹಿಂದೆ ನಾವು ನಮ್ಮ ರೈತ ಸಂಘದಲ್ಲಿ ಇದ್ರ ಬಗ್ಗೆ ಚರ್ಚೆ ಬಂತು, ಭೂಮಿ ಹಾಳಾಗ್ತಾ ಇತ್ತೆ, ಬೆಳೆ ಚೆನ್ನಾಗೇ ಬರಕಿಡಿತು ಅಂತ. ಆಮೇಲೆ ಕೆಲವರು ರಾಸಾಯನಿಕ ಕಂಪನಿಯರು ಇನ್ನೊಂದು ಸಾವಯವ ಕಂಪನಿಯರು ಅಂತ ಬಂದು ನನಗೆ ನೀನ್ ಜೀವಾಮೃತ ಹಾಕಿದ್ರೆ ಇಳುವರಿ ಕಡಿಮೆ ಆಗ್ಬಿಡ್ತಲ್ಲ, ನಮ್ದೇನ್ ಕಡಿಮೆ ಆಗಿಲ್ಲ, ನಾವು ಚೆನ್ನಾಗಿದ್ದೀವಿ, ನೀವು ಹೋಗ್ರಿ ಅಂತ. ಚೆನ್ನಾಗಿ ಇಳುವರಿ ಬರ್ತಾ ಇದ್ದೆ. ನಾನು 20 ವರ್ಷದಿಂದ ನಾನು ಭೂಮಿ ಉಳುವೆ ಮಾಡಿಲ್ಲ, 20 ವರ್ಷದಿಂದ ರಾಸಾಯನಿಕ ಹಾಕಿಲ್ಲ. ನನಗೆ 20 ವರ್ಷಕ್ಕೆ ಉಳುವೆ ಮಾಡಿದ್ರೆ ಎಷ್ಟು ಖರ್ಚಾಗೋದು, ರಾಸಾಯನಿಕ ತಂದಾಕಿದ್ರೆ ಎಷ್ಟು ಖರ್ಚಾಗೋದು, ಇನ್ನೇನೋ ಕೊಟ್ಟಿಗೆ ಗೊಬ್ಬರ ಮಣ್ಣು ಮುಸೆ ತಂದಾಕಿದ್ರೆ ಎಷ್ಟು ಖರ್ಚಾಗೋದು, ಅದೆಲ್ಲ ಟೋಟಲ್ ಮಾಡಿ ಇಟ್ಕೊಳ್ರಿ. ಇವತ್ತೊಬ್ಬ ನಮ್ಮ ಸಣ್ಣ ರೈತ ನಾನು ಕಾರಲ್ಲಿ ಓಡಾಡ್ತಾ ಇದ್ದೆ, ಮತ್ತೆ ನಮ್ಮ ಅಣ್ಣತಮ್ಮಗಳು ಯಾರು ರಾಸಾಯನಿಕ ಮಾಡೋರು ಯಾರು ಕಾರಲ್ಲಿ ಓಡಾಡ್ತಾ ಇಲ್ಲ, ಎಲ್ಲ ಅವಷ್ಟು ಸಾಲಗಾರರು. ನಾನು ಸಾಲಗಾರಲ್ಲ, ನಾವ್ ಹೆಂಗೆ ಅಪ್ರಿಸಿಯಲ್ಲಿ ಹೆಂಗೆ ಜೀವನ ಮಾಡ್ತಾರೆ ಹಂಗೆ ಮಾಡ್ತಾ ಇದ್ದೀವಿ. ಇವತ್ತು ಬೆಳೆ ನನ್ನೊಂದು ನಾಟಿ ಹಾಕಲ ಐತೆ, ಬೆಳೆಗೆ ಸುಮ್ಮನೆ ವಾಕೋದ ನಂಗೆ ಹೋಗಿ ಅದಕ್ಕೊಂದು ಸ್ವಲ್ಪ ಏನೋ ತಂದು ಹಾಕಿರ್ತೀನಿ, ಅದು ಸಗಣಿ ಬಂಜೆ ಎಲ್ಲ ಕಲೆಕ್ಟ್ ಮಾಡ್ತೀನಿ. ತಿಂಗಳಿಗೆ ಒಂದ್ಸ ಹಾಕ್ತೀವಿ, ಇಲ್ಲೇ ನಮ್ಮ ಮನೆ ಜೊತೆ ಬಂದೇ ಅವರು, ನಾವು ಒಂದ್ ತಿಂಗಳಿಗೆ ಒಂದ್ಸರಿ ಜೀವಾಮೃತ ಹಾಕಿ ಬರ್ತೀವಿ, ಅದೇ ಕೆಲಸ. ಇಷ್ಟು ರೈತರು ಮಾಡ್ಕೊಂಡ್ರೆ ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂತ ನಾನು ಉದಾಹರಣೆ. ನಾನು ಮಾಡ್ಬೇಕು ಅಂತ ಇದ್ದೆ, ನಾನು ನಾಟಿ ಹಾಕಿ ತರ್ಬೇಕು ಅಂತ ಇದ್ದೆ, ಹೇಳ್ತಾರೆ ಬಯಾಗೆ ಮಾಡಕ್ತಾ ಇರ್ಲಿಲ್ಲ ಯಾರು. ಅದೊಂದು ಭಾರಿ ಈಜಿ, ಅದು ಅದು ಸ್ವಲ್ಪ ಅಳವಡಿಸ್ಕೊಂಡ್ ಅಷ್ಟೇ. ನಿಮ್ ಹಾಲು ಇರ್ಕಡೆ ಒಂದೊಂದು ಡ್ರಮ್ಗಳು ಹಾಕೊಂಡು ಒಂದ್ ಆಟೆ ಹಾಕಲು ಕಟ್ಕೊಂಡು ಏನ್ ತೊಂದರೆ ಆಗಲ್ಲ. ಇವತ್ತು ಹಾಲು ಕುಡಿದ್ರೆ ನಾವು ಗಟ್ಟಿ ಹಾಕಿವ, ಅದಕ್ಕೆ ಸಗಣಿ ಕಂದ್ರೆ ನಮ್ ಭೂಮಿ ಫಲವತ್ತಾತ. ಇವತ್ ನೋಡಿ ಎಲ್ಲ ವಿಷ ತಿಂತಿದ್ರಿ, ನಿಮ್ಗೆ ಯಾರಿಗೂ ಮಕ್ಳಿಗೆ ಮಕ್ಳೇ ಆಗಲ್ಲ, ನಮ್ಮಲ್ಲೇ ಕೆಲವರಿಗೆಲ್ಲ ಮಕ್ಳಾಗ. ನಿನ್ನೆ ನಮ್ಮೂರೊಬ್ಬ ಬಿಕ್ಸತ್ತೋದ, ಇವತ್ತೆಲ್ಲ ಪೇಪರ್ ನೋಡಿದೆ, ದಿವಸ ಮನೆ ಹನುಮಂತಪುರದಲ್ಲಿ ಯಾರೋ ಒಂದು ಹುಡುಗ ಬಿಕ್ಸತ್ತೋತು ಹಾರ್ಟ್ ಅಟ್ಯಾಕ್. ಈಗ ನಮ್ಮ ಮಗ ಸತ್ತೋದ್ರೆ ನಮ್ಗೆ ಹೆಂಗಾಗತ್ತೆ, ನೀವೇ ವ್ಯವಸ್ಥೆ ಮಾಡ್ಕೊಳ್ರಿ. ನಿಮ್ಮ ಮಗ ಯಾರೋ ಸತ್ರೆ ನಿಮ್ಗೆ ಎಷ್ಟು ನೋವಾಗುತ್ತೆ. ಇದನ್ನ ನಾವೆಲ್ಲರೂ ಮನಗಂಡ್ಕೊಂಡು ಭೂಮಿ ವಿಷ ಹಾಕೋದನ್ನ ಬಿಟ್ಟರೆ, ಭೂಮಿ ವಿಷ ಹಾಕೋದು ಒಂದೇ, ನಮ್ಮ ಮಕ್ಳಿಗೆ ವಿಷ ಹಾಕೋದು. ದಯವಿಟ್ಟು ಕಳಕಳಿಯಿಂದ ಹೇಳ್ತೀನಿ, ಯಾರು ವಿಷ ಇಲ್ದಲೇ ಜೀವನ ಮಾಡಬಹುದು, ವಿಷ ಹಾಕ್ತಾನೆ ಇಡೀ ದೇಶದಲ್ಲೇ ವಿಷ ಹಾಕ್ತದೆ ಭೂಮಿ. ನಾವು ಈ ಬುದ್ಧಿ ಇರ್ತಕ್ಕಂತ ಮನುಷ್ಯರು ಎಲ್ಲರೂ ಭೂಮಿಗೆ ವಿಷ ಹಾಕೋದನ್ನ ಬಿಟ್ಟರೆ ಸಾಕು, ಆಟೋಮೆಟಿಕ್ ಆಗಿ ಅದು ಭೂಮಿ ಫಲವತ್ತಾಗುತ್ತೆ. ನಾವೇನೋ ಬಹಳ ಮುಂದಡ್ತೀವಿ, ನಾವೇನೋ ಬಹಳ ಬೆಳಿತೀವಿ, ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳಿ ನಮ್ಮ ವಂಶನೇ ನಾವು ಹಾಳು ಮಾಡಿ, ನಾವು ಮುಂದಿನ ಪೀಳಿಗೆ ನಮ್ಮ ಭೂಮಿ ನಮ್ಮ ಮಕ್ಳಿಗೆ ಒಂದು ಭೂಮಿ ಒಳ್ಳೇದು ಬಿಟ್ಟು ಹೋಗ್ಬಿಟ್ಟು ಆ ವಿಷ ಹಾಕಿ ಅದಕ್ಕೆ ಬರಡ ಹಾಕಿ. ನೀವೇ ಯೋಚನೆ ಮಾಡ್ರಿ, ಭತ್ತ ಬೆಳೆಯೋರು ಯೋಚನೆ ಮಾಡ್ರಿ. ಫಸ್ಟ್ ಒಂದೇ ಸರಿ ಗೊಬ್ಬರ ಹಾಕ್ತಿದ್ರಿ, ರಾಸಾಯನಿಕ ಬಂದಾಗ ನಾವು ಕೊಟ್ಟಿಗೆ ಗೊಬ್ಬರನು ಹಾಕ್ತಿದ್ವಿ, ಮಿಕ್ಸ್ ಆಗಿ ಅದು ಬರೋದು. ಇತ್ತಿತ್ತಲ ಕೊಟ್ಟಿಗೆ ಗೊಬ್ಬರ ಬಿಟ್ಟರು, 2 ಸರಿ ಹಾಕಕ್ ಹಿಡಿದ್ರು, 3 ಸರಿ ಹಾಕಕ್ ಹಿಡಿದ್ರು, ಈಗ 4 ಸರಿ ಹಾಕ್ತಾರೆ ಭತ್ತ ಗೊಬ್ಬರ. 4 ಸರಿ ಹಾಕಿದ್ರೆ ನಿಮಗೆ ಗೊಬ್ಬರ ಈಗ ಸಬ್ಸಿಡಿ ಕೊಡ್ತಾರೆ, ತಂದ ಹಾಕ್ತದ್ರಿ. ಸಬ್ಸಿಡಿ ಇಲ್ಲ ಅಂದ್ರೆ ನೀವು ಗೊಬ್ಬರ ಕೊಳಕ್ಕೆ ಆಗಲ್ಲ, ನಾಳೆ ಗೊಬ್ಬರ ಮುಟ್ಟಕ್ಕಾಗಲ್ಲ ಕೈಗೆ, ಅಷ್ಟು ರೇಟ್ ಆಗತ್ತೆ. ನಾವು ನೈಸರ್ಗಿಕ ಕೃಷಿ ಮಾಡಿದ್ರೆ ನಮ್ ಬದುಕು ನಮ್ ಭೂಮಿ ಉಳಿತದೆ, ಇಲ್ಲಾಂದ್ರೆ ಟೆನ್ಷನ್ ಆಗಿ ಇಲ್ಲಿ ಬಿಲ್ಲಿ ಒದ್ದಾಡಿ ಸತ್ತೋಗ್ತೀರಾ. ಇದನ್ನ ಅರಿವು ಮಾಡ್ಕೊಂಡು ಎಲ್ರಿಗೂ ಕೈ ಮುಗಿದು ಕಾಲಿಗೆ ಬಿದ್ದು ಬೆಳ್ಕೊಂತೀನಿ, ಭೂಮಿಗೆ ಯಾವ ವಿಷ ಹಾಕ್ಬೇಡ್ರಿ, ಮಕ್ಳಿಗೆ ಯಾವ ವಿಷ ಕೊಡ್ಬೇಡ್ರಿ ಅಂತ ಹೇಳ್ತಾ ಈ ಸಮಾರಂಭದಲ್ಲಿ ನನಗೆ ಎರಡು ಅವಕಾಶ ಕೊಟ್ಟಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಈ ವಿಜ್ಞಾನ ಕೇಂದ್ರದ ಎಲ್ಲರಿಗೂ ತಾಯಂದಿರಿಗೂ ನನ್ನ ಅನಂತ ಅನಂತ ವಂದನೆಗಳನ್ನು ಹೇಳ್ತಾ ನಮಸ್ಕಾರ.